ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು, ಈಗ ಸಮಯ 6:50. ಕನ್ನಡದ ಬಗ್ಗೆ ಮಕ್ಕಳಲ್ಲಿ ಬಾಲ್ಯದಿಂದಲೇ ಪ್ರೀತಿ ಬೆಳೆಯಲಿ. ನಮ್ಮ ತನು ಕನ್ನಡ, ಮನ ಕನ್ನಡ, ಸಮಸ್ತವು ಕನ್ನಡವಾಗಿರಲಿ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂಬ ಅರಿವು ನಮಗಿರಲಿ. ಆಕಾಶವಾಣಿ ಭದ್ರಾವತಿ. ಸರ್ಕಾರದ ಕೃಷಿ ಮಂತ್ರಾಲಯ ಅರ್ಪಿಸುವ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಂಧುವರಿಗೆಲ್ಲ ಸ್ವಾಗತ. ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶಿವಮೊಗ್ಗ. ಈ ಕಾರ್ಯಕ್ರಮವು ಪ್ರತಿ ಬುಧವಾರ ಬೆಳಗ್ಗೆ 8:30 ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ರಾಷ್ಟ್ರೀಯ ಗೋಕುಲ್ ಮಿಷನ್ ಕುರಿತು ಸಂದರ್ಶನ. ಕೃಷಿ ವಿಜ್ಞಾನಗಳ ಕಾಲೇಜು ಕೆಳದಿ ಶಿವಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇಲ್ಲಿನ ಸಂವಹನ ಕೇಂದ್ರ ಮತ್ತು ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಎಂಸಿ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಇವರನ್ನು ಸಂದರ್ಶಿಸುವವರು ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಮಲ್ಲಿಕಾರ್ಜುನ್ ಎಂಸಿ ಅವರು ಇದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರು, ವಿಶ್ವವಿದ್ಯಾಲಯ ಸಂವಹನ ಕೇಂದ್ರ, ಕೃಷಿ ವಿಜ್ಞಾನಗಳ ಕಾಲೇಜು, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇಲ್ಲಿನ ಸಹಾಯಕ ಪ್ರಾಧ್ಯಾಪಕರಿದ್ದಾರೆ. ಇವತ್ತು ನಮ್ಮ ಜೊತೆ ಈಗ ರಾಷ್ಟ್ರೀಯ ಗೋಕುಲ್ ಮಿಷನ್ ನ ಕುರಿತು ಸಂದರ್ಶನ ರೂಪದಲ್ಲಿ ನಮ್ಮ ರೈತ ಬಾಂಧವರಿಗೆ, ಕೇಳುಗರಿಗೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ರೈತ ಬಾಂಧವರೇ. ನಾನು ಈ ದಿನ ಇವತ್ತು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಗೋಕುಲ್ ಮಿಷನ್ ಅದರ ಬಗ್ಗೆ ನಾನು ತಮಗೆ ತಿಳಿಸ್ಕೊಡೋದಕ್ಕೆ ಇಚ್ಛೆ ಪಡ್ತಿದ್ದೀನಿ. ಈಗಾಗಲೇ ರಾಷ್ಟ್ರೀಯ ಗೋಕುಲ್ ಮಿಷನ್ ಅನ್ನೋದು 2014 ಆರಂಭ ಆಯಿತು. ಬಹಳ ಮುಖ್ಯವಾಗಿ ಇದು ಜಾನುವಾರುಗಳ ಅಭಿವೃದ್ಧಿ ಮತ್ತೆ ಸಂರಕ್ಷಣೆಗಾಗಿ ಪ್ರಾರಂಭ ಆಗಿರುವಂತದ್ದನ್ನ ನಾವು ಕಾಣ್ತೀವಿ. ಇದು ಕೂಡ ಕರ್ನಾಟಕ ಬೇರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ರಾಜ್ಯ ಗೋಕುಲ್ ಮಿಷನ್ ಅನ್ನ ಪ್ರಾರಂಭ ಮಾಡಿರುವಂತದ್ದು. ಇದು ಕೇಂದ್ರ ಸರ್ಕಾರದ ವಿವಿಧ ಸಾರ್ವಜನಿಕ ಕಲ್ಯಾಣ ಯೋಜನೆಗಳಲ್ಲಿ ಇದು ಕೂಡ ಒಂದು ಆಗಿರುವಂತದ್ದು. ಹಾಗೆ ರಾಜ್ಯ ಗೋಕುಲ್ ಮಿಷನ್ ಅಂತೇಳಿ RGM ಅಂತೇಳಿ ನಾವು ಕರಿತೇವೆ. ಯೋಜನೆ ಬಹಳ ವಿಶೇಷವಾಗಿ ನೇರವಾಗಿ ನಮ್ಮ ನಾಡಿನ ದನಕರುಗಳಿಗಾಗಿ ರೂಪುಗೊಂಡಿದ್ರು ಕೂಡ ಪರೋಕ್ಷವಾಗಿ ಈ ಯೋಜನೆಯಿಂದ ಜನಸಾಮಾನ್ಯರಿಗೆ ಲಾಭ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ರಾಜ್ಯ ಗೋಕುಲ್ ಮಿಷನ್ ಅದು ಸ್ಥಳೀಯವಾಗಿರುವಂತಹ ಜಾನುವಾರುಗಳನ್ನ ತಳಿಗಳನ್ನ ಅಭಿವೃದ್ಧಿ ಮಾಡುವಂಥದ್ದು, ಹಾಗೇನೆ ಸಂರಕ್ಷಣೆಗೆ ಅನುಷ್ಠಾನಗೊಳಿಸ್ತಿರಂತದನ್ನ ನಾವು ನೋಡ್ತೀವಿ. ಇದೊಂದು ರೀತಿ ರಾಜ್ಯ ಚಾಲಿತ ಗೋಕುಲ್ ಮಿಷನ್ ಅಂತಲೇ ನಾವು ಹೆಚ್ಚು ಚಾಲ್ತಿಗೆ ಬಂದಿರಂತದನ್ನ ನಾವು ಕಾಣ್ತೀವಿ. ಇದು ಬಹಳ ಮುಖ್ಯವಾಗಿ ಗ್ರಾಮೀಣ ರೈತರಿಗೆ ಲಾಭದಾಯಕವಾಗುವಂತ ಕಾರ್ಯವನ್ನ ಮಾಡ್ತಾ ಬಂದಿದೆ. ಈ ಒಂದು ಹಂತದಲ್ಲಿ ಈ ಅಭಿವೃದ್ಧಿ ಕ್ಷೇತ್ರದಲ್ಲಿ 2021 2026 ಸುಮಾರು 200 crore ಹೂಡಿಕೆಯನ್ನ ಮಾಡಿದೆ ಕೇಂದ್ರ ಸರ್ಕಾರ. ಅದಕ್ಕಾಗಿ ಇದು ರೈತರಿಗೆ ಬಹಳಷ್ಟು ನೇರವಾಗಿ ಉಪಯೋಗವನ್ನ ಕೊಡುವಂತ ಒಂದು ವ್ಯವಸ್ಥೆ ಆಗಿರುವಂತದನ್ನ ನಾವಿಲ್ಲಿ ಕಾಣಬಹುದು. ಇದು ಗ್ರಾಮೀಣ ರೈತರಿಗೆ ಮಾತ್ರ ಅಲ್ಲದೆ ಮಹಿಳೆಯರಿಗೆ ಬಹಳ ಪ್ರಯೋಜನಕಾರಿ ಆಗಿರುವಂತದನ್ನ ನಾವಿಲ್ಲಿ ಕಾಣಬಹುದು. ಯಾಕಂದ್ರೆ ಅವರಿಗೆ ಒಂದು ಆರ್ಥಿಕ ಚೈತನ್ಯವನ್ನ ತುಂಬುವಂತ ಒಂದು ಉತ್ತಮವಾದಂತಹ ಕಾರ್ಯಕ್ರಮವಾಗಿದೆ. ಹಾಗಾಗಿ ಇದು ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ 80% ಮಹಿಳೆಯರಿಗೆ ಒಂದು ಆರ್ಥಿಕ ಚೈತನ್ಯವನ್ನ ಕೊಡುವಂತಹ ಒಂದು ವ್ಯವಸ್ಥೆ ಆಗಿರುವಂತದನ್ನ ನಾವಿಲ್ಲಿ ಕಾಣ್ತೀವಿ. ಹಾಗೇನೆ ಈ ರಾಷ್ಟ್ರೀಯ ಗೋಕುಲ್ ಮಿಷನ್ನ ಉದ್ದೇಶ ಏನಪ್ಪಾ ಅಂತ ನಾವು ಕೇಳೋದಾದ್ರೆ, ಈ ರಾಷ್ಟ್ರೀಯ ಗೋಕುಲ್ ಮಿಷನ್ನ ಕಾರ್ಯಕ್ರಮದ ಅಡಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಬಳಸಿ ಸುಸ್ಥಿರ ಅಥವಾ ಸ್ಥಿರವಾದಂತಹ ರೀತಿಯಲ್ಲಿ ಜಾನುವಾರುಗಳನ್ನು ಸಾಕಣೆ ಮಾಡುವಂಥದ್ದು ಮತ್ತು ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸೋದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಹಾಗೇನೆ ರಾಷ್ಟ್ರೀಯ ಗೋಕುಲ್ ಮಿಷನ್ ವತಿಯಿಂದ ತಳಿಯನ್ನು ಸುಧಾರಣೆ ಮಾಡಿ ಉತ್ತಮ ತಳಿಯ ಎತ್ತುಗಳನ್ನು ಬಳಕೆಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಜಾಗೃತಿಯನ್ನು ಮೂಡಿಸಿ ಒಂದು ಅಭಿಯಾನವನ್ನು ಕೂಡ ನಡೆಸ್ತಾ ಇರೋದನ್ನ ನಾವು ನೋಡಬಹುದು. ಹಾಗೇನೆ ಉತ್ತಮ ತಳಿಗಳ ಜಾಲವನ್ನು ಕೂಡ ರೈತರ ಮನೆ ಬಾಗಿಲುಗಳಿಗೆ ತಲುಪಿಸುವಂತ ವ್ಯವಸ್ಥೆ ಇದೆ. ಹಾಗೆ ಕೃತಕ ತಳಿಯ ವ್ಯವಸ್ಥೆಯನ್ನು ಕಲ್ಪಿಸೋದು ಕೂಡ ಈ ಒಂದು ರಾಷ್ಟ್ರೀಯ ಗೋಕುಲ್ ಮಿಷನ್ನ ಉದ್ದೇಶ ಆಗಿರೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹಾಗೆ ರಾಜ್ಯ ಗೋಕುಲ್ ಮಿಷನ್ನ ಅಡಿಯಲ್ಲೂ ಕೂಡ ವೈಜ್ಞಾನಿಕ ರೀತಿಯಲ್ಲಿ ಜಾನುವಾರುಗಳನ್ನ ಸಾಕಲು ಮತ್ತೆ ಅದನ್ನ ಸಂರಕ್ಷಿಸಲಿಕ್ಕೆ ಪ್ರಯತ್ನಿಸಲಾಗ್ತಾ ಇದೆ. ಮತ್ತೆ ನಾವು ರಾಷ್ಟ್ರೀಯ ಗೋಕುಲ್ ಮಿಷನ್ನ ಉದ್ದೇಶ ಅದರ ಕಾರ್ಯಗತವಾಗಿ ಏನೇನು ಮಾಡ್ತಾ ಇದೆ, ಏನೇನು ಕೆಲಸಗಳನ್ನ ಮಾಡ್ತಾ ಇದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಆ ರಾಷ್ಟ್ರೀಯ ಗೋಕುಲ್ ಮಿಷನ್ ಉದ್ದೇಶ ಮತ್ತೆ ಅದಕ್ಕಾಗಿ ಕೈಗೊಂಡಂತ ಕಾರ್ಯಕ್ರಮಗಳು ಸಾಕಷ್ಟು ನಾ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಕಾರ್ಯನಿರ್ವಹಣೆ ಮಾಡ್ತಿರೋದನ್ನ ಕಾಣ್ತೀವಿ. ಇತ್ತೀಚಿನ ದಿನಗಳಲ್ಲಿ ಹಾಲಿನ ಬಗ್ಗೆ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಅದನ್ನ ಪೂರೈಸೋದಕ್ಕೆ ಗ್ರಾಮೀಣ ರೈತರಿಗೆ ಹೆಚ್ಚಿನ ಹಾಲು ಉತ್ಪಾದನೆಯನ್ನ ಹೆಚ್ಚು ಲಾಭದಾಯಕವಾಗಿ ಮಾಡಲಿಕ್ಕೆ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ರಾಷ್ಟ್ರೀಯ ಗೋಕುಲ್ ಮಿಷನ್ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ 2021 to 2026 ಸುಮಾರು 2,400 crore ಅನುದಾನದಲ್ಲಿ ರಾಷ್ಟ್ರೀಯ ಜಾನುವಾರು ಅಭಿವೃದ್ಧಿ ಯೋಜನೆಯನ್ನ ಕೂಡ ಇಲ್ಲಿ ಸರ್ಕಾರ ರೂಪಿಸಿರುವಂತದನ್ನ ನಾವು ಕಾಣಬಹುದು. ಹಾಗಾಗಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಡಿಯಲ್ಲಿ ಸಾಕಷ್ಟು ಉತ್ಪಾದಕತೆ ಜಾನುವಾರಿನಲ್ಲಿರುವಂತ ಉತ್ಪಾದಕತೆ ಮತ್ತು ಅದರ ಪ್ರಯೋಜನವನ್ನ ಹೆಚ್ಚಿಸುವುದಕ್ಕೆ ಈ ಒಂದು ಅನುದಾನ ಬಹಳಷ್ಟು ಉಪಯುಕ್ತ ಆಗ್ತದೆ. ಇದರಿಂದ ಭಾರತದಲ್ಲಿರುವಂತಹ ಎಲ್ಲ ಜಾನುವಾರುಗಳು ಅಂದ್ರೆ ದನಗಳು ಮತ್ತು ಎಮ್ಮೆಗಳನ್ನ ಸುಧಾರಿತ ತಳಿಗಳಾಗಿ ಪರಿಚಯಿಸುವ ಮೂಲಕ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಹೆಚ್ಚಿನ ಆದಾಯವನ್ನ ಅನುಕೂಲ ಮಾಡಿಕೊಳ್ಳೋದಕ್ಕೆ ಈ ಒಂದು ಮಿಷನ್ ಪ್ರಯತ್ನ ಮಾಡ್ತಿದೆ. ಹಾಗೇನೆ ರಾಷ್ಟ್ರೀಯ ಗೋಕುಲ್ ಮಿಷನ್ನ ವಿಶೇಷ ಅಂಶಗಳು ಏನಪ್ಪಾ ಅಂತ ಕೇಳೋದಾದ್ರೆ, ಅಲ್ಲಿ ಉತ್ತಮ ಗುಣಮಟ್ಟದ ಜರ್ಮ್ ಪ್ಲಾಸಂನ ಲಭ್ಯತೆ ಇದೆ. ಹಾಗೆ ಬುಲ್ ಟೈಡ್ ಅಂತ ಇದೆ, ವಂಶಾವಳಿಯ ಪರೀಕ್ಷೆಯನ್ನು ಕೂಡ ಮಾಡಲಾಗ್ತದೆ. ಹಾಗೆ ಅನುವಂಶೀಯತೆಯನ್ನ ನಾವು ಉತ್ತಮ ತಳಿಗಳ ಒಂದು ಜಾನುವಾರುಗಳನ್ನು ಆಯ್ಕೆ ಮಾಡೋದಕ್ಕೆ ಅವಕಾಶ ಇರ್ತದೆ, ಜಿನೋಮಿಕ್ ಆಯ್ಕೆ ಇರ್ತದೆ. ಹಾಗಾಗಿ ಇದೆಲ್ಲವನ್ನೂ ಕೂಡ ರಾಷ್ಟ್ರೀಯ ಗೋಕುಲ್ ಮಿಷನ್ನ ವಿಶೇಷವಾದಂತಹ ಅಂಶಗಳನ್ನ ಒಳಗೊಂಡಿರುವಂತ ಕಾಣ್ತೀವಿ. ಹಾಗೇನೆ ವೀರ್ಯ ಕೇಂದ್ರಗಳನ್ನು ಹೇಗೆ ನಾವು ಸ್ಥಾಪನೆ ಮಾಡಲಿಕ್ಕಾಗ್ತದೆ, ಅದನ್ನ ಹೇಗೆ ನಾವು ಪಡ್ಕೊಳ್ಳೋಕೆ ಸಾಧ್ಯ ಅನ್ನೋದನ್ನ ನಾವು ನೋಡೋದಾದ್ರೆ, VIF ಅಂತ ತಂತ್ರಜ್ಞಾನವನ್ನ ಆ ಜಾನುವಾರುಗಳ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಲಿಕ್ಕೆ, ಹಾಗೆ IVF ಪ್ರಯೋಗಾಲಯವನ್ನ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು, ಹಾಗೆ ಇನ್ವಿಟ್ರೋ ಭ್ರೂಣ ಉತ್ಪಾದನಾ ತಂತ್ರಜ್ಞಾನವನ್ನ ಅನುಷ್ಠಾನಗೊಳಿಸೋದಕ್ಕೂ ಕೂಡ ಕಾರಣ ಮಾಡಿರುತ್ತದೆ. ಹಾಗೆ ದೃಢೀಕರಿಸಿದ ಗರ್ಭಧಾರಣೆಗಾಗಿ ಆ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಿರುವಂತದನ್ನು ಕಾಣ್ತೀವಿ. ಹಾಗೆ ಸಂತಾನೋತ್ಪತ್ತಿಯ ಉದ್ದೇಶಗಳಿಗಾಗಿ ಸಾಕಣೆ ಕೇಂದ್ರವನ್ನ ದೇಶದಾದ್ಯಂತ ಸ್ಥಾಪನೆ ಮಾಡಿರುವಂತದನ್ನ ನಾವು ಕಾಣ್ತಿದ್ದೀವಿ. ಹಾಗೇನೆ ಕೃತಕ ಗರ್ಭಧಾರಣೆಯ ಜಲದ ವಿಸ್ತರಣೆ ಹೇಗೆ ಮಾಡಲಾಗ್ತದೆ ಅನ್ನೋ ಒಂದು ಪ್ರಶ್ನೆ ನಮಗೆ ಮೂಡಿ ಬರ್ತದೆ. ಅದನ್ನು ನಾವು ಗ್ರಾಮೀಣ ಪ್ರದೇಶದ ಜನರ ವಿಶ್ವಾಸವನ್ನು ಗಳಿಸೋದ್ರ ಮೂಲಕ, ಹಾಗೇನೆ ದೇಶದಾದ್ಯಂತ AI ಟೆಕ್ನಾಲಜಿ, ಇತ್ತೀಚೆಗೆ ಬಂದಿರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಕೂಡ ಇದರಲ್ಲಿ ಅನುಷ್ಠಾನಗೊಳಿಸುವಂತಹ ಪ್ರಯತ್ನವನ್ನು ಕೂಡ ಈ ಒಂದು ರಾಷ್ಟ್ರೀಯ ಗೋಕುಲ್ ಮಿಷನ್ ವತಿಯಿಂದ ಮಾಡಲಾಗ್ತಾ ಇದೆ. ಹಾಗೇನೆ ಖಚಿತವಾದಂತಹ ಗರ್ಭಧಾರಣೆ ಪಡೆಯಲಿಕ್ಕೆ ಮತ್ತು ಆ ವೀರ್ಯವನ್ನ ಬಳಸೋದಕ್ಕೆ ಕೂಡ ಈ ಜಾಲವನ್ನ ದೇಶದಾದ್ಯಂತ ವಿಸ್ತರಣೆ ಮಾಡಿದಂಥದ್ದನ್ನ ನಾವು ಕಾಣ್ತೀವಿ. ಹಾಗೆ ರಾಷ್ಟ್ರೀಯ ಡಿಜಿಟಲ್ ಜಾನುವಾರು ಮಿಷನ್ ಕೂಡ ಈಗ ಅನುಷ್ಠಾನಕ್ಕೆ ಗೊಳಿಸಿರುವಂತದ್ದನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಹಾಗೆಯೇ ಇನ್ನೊಂದು ಪ್ರಶ್ನೆ ನಮಗೆ ಕಾಡ್ತದೆ, ಸ್ಥಳೀಯ ತಳಿಗಳ ಅಭಿವೃದ್ಧಿ ಮತ್ತು ಆ ಸಂರಕ್ಷಣೆಯನ್ನು ಹೇಗೆ ಮಾಡಲಿಕ್ಕೆ ಆಗ್ತಿದೆ ಅನ್ನೋದನ್ನ ಕೇಳೋದಾದ್ರೆ, ಅದು ವಿಶೇಷವಾಗಿ ಗೋಶಾಲೆಗಳನ್ನು ನೀವು ರಾಜ್ಯದಾದ್ಯಂತ ನೋಡ್ಬೋದು, ಹಾಗೆ ದೇಶವ್ಯಾಪಿ ಇರುವಂತದನ್ನ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಗೋಶಾಲೆಗಳನ್ನ ಸ್ಥಾಪನೆ ಮಾಡಿರಂಥದ್ದು, ಗೋಶಾಲೆಗಳಿಗೆ ಸಂಬಂಧಪಟ್ಟಂತ ಕೊಟ್ಟಿಗೆಗಳನ್ನ ನಿರ್ಮಾಣ ಮಾಡಿ ಅವರಿಗೆ ಆರ್ಥಿಕವಾಗಿ ನೆರವನ್ನ ನೀಡುವಂತ ಒಂದು ಪ್ರಯತ್ನವನ್ನ ಮಾಡ್ತಿರುವಂತದನ್ನ ಕಾಣಬಹುದು. ಹಾಗೆಯೇ ಕರ್ನಾಟಕ ರಾಜ್ಯದಲ್ಲೂ ಕೂಡ ರಾಜ್ಯ ಕಾಮಧೇನು ಆಯೋಗವನ್ನ ಮಾಡಿರಂಥದ್ದು, ಆ ಆಯೋಗದ ಮೂಲಕ ಖರ್ಚು ಮತ್ತು ವೆಚ್ಚಗಳನ್ನ ಹೇಗೆ ನಿರ್ವಹಣೆ ಮಾಡೋದ್ರ ಬಗ್ಗೆನೂ ಕೂಡ ಅಲ್ಲಿ ಮಾಡ್ತಾ ಹೋಗ್ತಿದೆ. ಹಾಗೆ ಮತ್ತೊಂದು ಪ್ರಶ್ನೆ ನಾವು ಕೇಳ್ಕೊಳ್ಳೋದಾದ್ರೆ, ಕೌಶಲ್ಯ ಅಭಿವೃದ್ಧಿ ಕಾರ್ಯವನ್ನು ಹೇಗೆ ನಿರ್ವಹಿಸಲಾಗ್ತಿದೆ ಅನ್ನೋದನ್ನ ರಾಷ್ಟ್ರೀಯ ಗೋಕುಲ್ ಮಿಷನ್ ಹೇಗೆ ನಿರ್ವಹಿಸ್ತಾ ಇದೆ ಅಂತ ನೋಡಿದಾಗ, ಅಲ್ಲಿ ರೈತರಲ್ಲಿ ಜಾಗೃತಿ ಮೂಡಿಸುವಂಥದ್ದು ಬಹಳ ಮುಖ್ಯವಾಗಿ. ರಾಷ್ಟ್ರೀಯ ಗೋಕುಲ್ ಮಿಷನ್ ಏನೇನು ಕಾರ್ಯ ಚಟುವಟಿಕೆಗಳನ್ನು ಮಾಡ್ತಾ ಇದೆ ಅನ್ನೋದನ್ನ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ದೇಶವ್ಯಾಪಿ ಅವರಿಗೆ ಜಾಗೃತಿಯನ್ನು ಅರಿವನ್ನು ಮೂಡಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗೇನೆ ಜಾನುವಾರು ಸಾಕಣೆಯಲ್ಲಿ ಬೇಕಾದಂಥದ್ದು ಹೊಸ ಹೊಸ ತಳಿಗಳನ್ನ ಕೊಡುವಂಥದ್ದು, ಅಧಿಕ ಹಾಲು ಉತ್ಪಾದನೆ ಮಾಡುವಂತ ತಳಿಗಳನ್ನ ಅಭಿವೃದ್ಧಿಪಡಿಸುವಂಥದ್ದಕ್ಕೆ ಹಾಗೆ ನಾವೀನ್ಯತೆಯನ್ನು ಕಂಡುಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಹಾಗೆ ಇನ್ನು ರಾಷ್ಟ್ರೀಯ ಗೋಕುಲ್ ಮಿಷನ್ನ ಇನ್ನು ಕೆಲವು ಉದ್ದೇಶಗಳು ಏನಪ್ಪ ಅಂತ ಹೇಳೋದಾದ್ರೆ, ಸ್ಥಳೀಯ ತಳಿಗಳನ್ನು ಅಭಿವೃದ್ಧಿಪಡಿಸುವಂಥದ್ದು. ಯಾಕಂದ್ರೆ ಸ್ಥಳೀಯ ತಳಿಗಳು ನಮ್ಮಲ್ಲಿ ಬಹಳಷ್ಟು ತಳಿಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗೆ ಗಿರ್ ಅಂತ ಇರ್ಬೋದು, ಸಹಿವಾಲ್ ಅಂತ ಇರ್ಬೋದು, ರತಿ ಅಂತ ಇರ್ಬೋದು, ಡಿಯೋನಿ ಅಂತ ಇರ್ಬೋದು, ತಾರ್ಪಾರ್ಕರ್ ಅಂತೇಳಿ ಇರ್ಬೋದು, ರೆಡ್ ಸಿಂಧಿ ಅಂತೇಳಿ ತಳಿ ಇರ್ಬೋದು. ಇಡೀ ದೇಶವ್ಯಾಪಿ ಇರುವಂತಹ ನಮ್ಮ ಸ್ಥಳೀಯ ತಳಿಗಳನ್ನ ನಾವು ಸಂರಕ್ಷಣೆ ಮಾಡುವಂಥದ್ದು ಬಹಳ ಮುಖ್ಯ ಉದ್ದೇಶವಾಗಿದೆ. ಹಾಗಾಗಿ ಇದು ಕೂಡ ನಮಗೆ ಬಹಳ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನ ಈ ಗೋಕುಲ್ ಮಿಷನ್ ತುಂಬಾ ಉಪಯುಕ್ತವಾದಂತ ಕಾರ್ಯಕ್ರಮವನ್ನ ರೂಪಿಸ್ತಾ ಬಂದಿದೆ. ಹಾಗೆ ತಳಿಯನ್ನ ಸುಧಾರಿಸುವಂಥದ್ದು, ತಳಿ ಸುಧಾರಣಾ ಕಾರ್ಯಕ್ರಮವನ್ನು ಕೂಡ ಆರಂಭಿಸೋದಕ್ಕೆ ಮಾಡಿದಂಥದ್ದು. ಹಾಗೇನೆ ಹಾಲು ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸೋದಕ್ಕೆ ಆ ಒಂದು ಸುಧಾರಣಾ ಕ್ರಮವನ್ನು ಮಾಡುವಂಥದ್ದು, ಆ ಮೇವಿನ ಬೆಳೆಗಳನ್ನ ರೂಪಿಸುವಂತ ಪ್ರಯತ್ನವನ್ನ ಮಾಡ್ತಿರೋದನ್ನ ನಾವು ಕಾಣ್ತೀವಿ. ಹಾಗೇನೆ ನೈಸರ್ಗಿಕವಾಗಿ ಸಿಗುವಂತ ಆಹಾರ ಧಾನ್ಯಗಳನ್ನ ಆಹಾರಗಳನ್ನ ಸೇವನೆ ಮಾಡುವ ಸಂದರ್ಭದಲ್ಲಿ ರೋಗ ಮುಕ್ತ ಆಮೇಲೆ ಅತ್ಯಂತ ಉನ್ನತ ಮಟ್ಟದ ಅನುವಂಶೀಯತೆ ಅರಿತ ಅರ್ಹತೆ ಇರುವಂತಹ ಹೋರಿಗಳನ್ನ ವಿತರಣೆ ಮಾಡುವಂಥದ್ದು. ಹಾಗಾಗಿ ಹೋರಿಗಳನ್ನು ವಿತರಣೆ ಮಾಡೋದ್ರ ಮೂಲಕ ಒಂದು ಒಳ್ಳೆಯ ತಳಿಗಳನ್ನ ನಾವು ಪಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇನ್ನು ಅದು ರಾಷ್ಟ್ರೀಯ ಗೋಕುಲ್ ಮಿಷನ್ ಅಡಿಯಲ್ಲಿ ಏನೇನು ಉಪಕ್ರಮಗಳನ್ನು ಕೈಗೊಳ್ತಾ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡೋದಾದ್ರೆ, ಸ್ಥಳೀಯ ತಳಿಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ವಿವಿಧ ಜಾನುವಾರುಗಳನ್ನ ಅಭಿವೃದ್ಧಿ ಕೇಂದ್ರಗಳಲ್ಲಿ ಸ್ಥಾಪನೆ ಮಾಡಿರುವುದು, ಈ ಸ್ಥಾಪನೆ ಮಾಡೋದ್ರ ಮೂಲಕ ಗ್ರಾಮಗಳಲ್ಲಿ ಅವನ್ನ ಗೋಕುಲ್ ಗ್ರಾಮಗಳು ಅಂತೇಳಿ ಕರೆಯುವಂತ ಒಂದು ವ್ಯವಸ್ಥೆ ಇರುತ್ತದನ್ನ ನಾವು ಕಾಣ್ತೀವಿ. ಹಾಗಾಗಿ ವೈಜ್ಞಾನಿಕ ರೀತಿಯಲ್ಲಿ ಆ ಸ್ಥಳೀಯ ತಳಿಗಳನ್ನ ಅಭಿವೃದ್ಧಿ ಮತ್ತು ಸಂರಕ್ಷಣೆಗಾಗಿ ಆ ಶ್ರೇಷ್ಠತೆಯ ಕೇಂದ್ರವಾಗಿ ರಾಷ್ಟ್ರೀಯ ಕಾಮಧೇನು ತಳಿ ಸಂವರ್ಧನಾ ಕೇಂದ್ರವನ್ನ ಭಾರತ ಸರ್ಕಾರ ಸ್ಥಾಪನೆ ಮಾಡಿದೆ. ಹಾಗೆಯೇ ಇದರ ಜೊತೆಗೆ ಅಲ್ಲಿ ತಳಿಗಾರರು ಮತ್ತೆ ರೈತರನ್ನ ಸಂಪರ್ಕಿಸೋದಕ್ಕೋಸ್ಕರ ಈ ಮಾರುಕಟ್ಟೆ ಪೋರ್ಟಲ್ ಅನ್ನು ಕೂಡ ಅಭಿವೃದ್ಧಿಪಡಿಸಿದೆ. ಈ ಮಾರುಕಟ್ಟೆ ಪೋರ್ಟಲ್ ಮೂಲಕ ಈ ಪಶು ಹಾತ್ ನಕುಲ್ ಪ್ರಜ್ಞಾನ್ ಬಜಾರ್ ಎಂದು ಕೂಡ ಹೆಸರಿನಿಂದ ಕರೆಯಲಾಗ್ತಿದೆ. ಆ ಮೂಲಕ ರೈತರಿಗೆ ಬಹಳಷ್ಟು ನೆರವನ್ನ ಕೊಡ್ತಾರೆ ಅಂತದನ್ನ ನಾವು ಕಾಣ್ತೀವಿ. ಇದ್ರ ಜೊತೆಗೆ ಪಶು ಸಂಜೀವಿನಿ ಎಂಬ ಪ್ರಾಣಿ ಕಲ್ಯಾಣ ಕಾರ್ಯಕ್ರಮವನ್ನ ಮಾಡಿ ಆ ಪ್ರಾಣಿಗಳ ಆರೋಗ್ಯ ಕಾರ್ಡ್ ಅನ್ನು ಕೂಡ ವಿತರಣೆ ಮಾಡ್ತಿರೋದನ್ನ ನಾವು ಕಾಣಬಹುದಾಗಿದೆ. ಹಾಗೇನೆ ಇಲ್ಲಿ ರೋಗ ಮುಕ್ತ ಹೆಣ್ಣು ಗೋವಿಗೆ ನಾವು ಮುಂದಾದ ಸಂತಾನೋತ್ಪತ್ತಿ ಮಾಡೋದಕ್ಕೆ ಹೊಸ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿ ಅಲ್ಲಿ ಇನ್ವಿಟ್ರೋ ಫರ್ಟಿಲೈಜೇಷನ್ ಅಂತೇಳಿ IVF ಅಂತೇಳಿ ನಾವು ಮಾಡಂಥದ್ದು, ಹಾಗೆ MOET ಅಂತೇಳಿ ಬಹು ಅಂಡೋತ್ಪತ್ತಿ ಭ್ರೂಣ ವರ್ಗಾವಣೆ ಅನ್ನೋದು ಕೂಡ ಈ ಒಂದು ಯೋಜನೆಯಲ್ಲಿ ಸೇರ್ಕೊಂಡಿರುತ್ತದನ್ನ ನಾವು ಕಾಣ್ತೀವಿ. ಹಾಗೇನೆ ಸ್ಥಳೀಯ ತಳಿಗಳಿಗಾಗಿ ರಾಷ್ಟ್ರ ಗೋವಿನ ಜಿನೋಮ್ ಕೇಂದ್ರವನ್ನ ಕೂಡ ಸ್ಥಾಪನೆ ಮಾಡಲಾಗಿದೆ. ಈ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಡಿಯಲ್ಲಿ ಇತ್ತೀಚೆಗೆ ತಾನೇ ಪ್ರಧಾನಮಂತ್ರಿಯವರು ಕೆಲವು ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ. ಬಿಹಾರ ರಾಜ್ಯದಲ್ಲಿ ಪೂರ್ಣಿಯಾ ಅಂತೇಳಿ ಅಲ್ಲಿ ಅತ್ಯಾಧುನಿಕ ಸೌಲಭ್ಯ ಹೊಂದಿರುವಂತಹ ವೀರ್ಯ ಕೇಂದ್ರವನ್ನ ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಪಾಟ್ನಾದಲ್ಲಿ ಪ್ರಾಣಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ IVF ಪ್ರಯೋಗಾಲಯವನ್ನ ಸ್ಥಾಪನೆ ಮಾಡಲಾಗಿದೆ. ಹಾಗೆಯೇ ಬಿಹಾರದ ಬೇಗುಸರಾಯ್ ಅಂತೇಳಿ ಆ ಜಿಲ್ಲೆನಲ್ಲಿ ಬರೋನಿ ಹಾಲು ಒಕ್ಕೂಟದಲ್ಲಿ ಕೃತಕ ಗರ್ಭಧಾರಣೆ ಲಿಂಗ ವಿಂಗಡಿಸಾದ ವೀರ್ಯ ಕೇಂದ್ರವನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಲಾಗಿದೆ. ಅದರ ಜೊತೆಗೆ ಇನ್ನೊಂದಷ್ಟು ಉಪಕ್ರಮಗಳನ್ನ ನಮ್ಮ ಭಾರತ ಸರ್ಕಾರ ಕೈಗೊಂಡಿರುವಂತದ್ದನ್ನ ನಾವು ಕಾಣ್ತೀವಿ. ಇಲ್ಲಿ ಸ್ಥಳೀಯ ತಳಿಗಳನ್ನ ಅಭಿವೃದ್ಧಿಪಡಿಸೋದಕ್ಕೆ ವಿವಿಧ ಜಾನುವಾರು ಅಭಿವೃದ್ಧಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿರುವಂತದ್ದನ್ನ ನಾವಿಲ್ಲಿ ಕಾಣ್ತೀವಿ. ಇದರ ಜೊತೆಗೆ ಇತ್ತೀಚೆಗೆ ನಾವು ನೋಡಿದಾಗ ಇವರು ಭಾರತ ಸರ್ಕಾರದ ಪ್ರಧಾನಮಂತ್ರಿಯವರು ಕೆಳಗಿನ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡಿರುವಂತದ್ದನ್ನ ನಾವಿಲ್ಲಿ ಕಾಣ್ತೀವಿ. ಈಗಾಗಲೇ ತಮಗೆ ತಿಳಿಸಿದ ಹಾಗೆ ಬಿಹಾರದ ಪೂರ್ಣಿಯಾದಲ್ಲಿರುವಂತಹ ಒಂದು ವೀರ್ಯ ಕೇಂದ್ರ, ಹಾಗೆ ಪಾಟ್ನಾ ಪ್ರಾಣಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಕೂಡ ಆ ಕೇಂದ್ರದಲ್ಲಿ ಸ್ಥಾಪನೆ ಆಗಿರುವಂತದ್ನ ನಾವಿಲ್ಲಿ ನೋಡಬಹುದು. ಹಾಗಾಗಿ ಇನ್ನೊಂದು ವಿಷಯವನ್ನ ನಾವು ನೋಡಬಹುದು, ಈ ಗೋಕುಲ ಗ್ರಾಮ ಅಂತೇಳಿ ಒಂದು ಕಾನ್ಸೆಪ್ಟ್ ಬಂದಿದೆ. ಹಾಗಾದ್ರೆ ಗೋಕುಲ ಗ್ರಾಮ ಅಂದ್ರೆ ಏನು ಅನ್ನೋದು ನಾವು ತಿಳ್ಕೋಬೇಕಾದಂತ ವಿಚಾರವನ್ನ ನಮ್ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈಗ ವಿಶ್ವದ ಜಾನುವಾರು ಸಂಖ್ಯೆಯಲ್ಲಿ ನೋಡಿದಾಗ 14.5% ಭಾರತದಲ್ಲೇ ಇದ್ದಾವೆ ಜಾನುವಾರು. ಜಗತ್ತಿನಲ್ಲಿ ನಾವು ಹೋಲಿಸ್ಕೊಂಡಾಗ 14.5% ಭಾರತದಲ್ಲೇ ಜಾನುವಾರುಗಳು ಇರುವಂತದ್ದು ಕಾಣ್ತೀವಿ. ಹಾಗೇನೆ 83% ಜನರು ಇಲ್ಲಿಯ ಸ್ಥಳೀಯರೇ ಅದನ್ನ ಪೋಷಣೆ ಮಾಡ್ಕೊಂಡು ಬಂದಿರೋದನ್ನ ನಾವು ಕಾಣ್ತೀವಿ. ಹಾಗಾಗಿ ಇದಕ್ಕೆ ರಾಜ್ಯ ಅನುಷ್ಠಾನ ಸಂಸ್ಥೆ ಅಂತೇಳಿ ಕರಿತೀವಿ. ಅಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಆ ಒಂದು ಜಾನುವಾರುಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಕೂಡ ಆ ಕಾರ್ಯಕ್ರಮವನ್ನು ಜಾರಿಗೆ ತಂದಿರೋದನ್ನ ನಾವು ಕಾಣ್ತೀವಿ. ಹಾಗಾಗಿ ರಾಷ್ಟ್ರೀಯ ಅನುಷ್ಠಾನ ಸಂಸ್ಥೆ ದೇಶವ್ಯಾಪಿ ಇರೋದ್ರಿಂದ ಅದು ಕೂಡ ಜಾನುವಾರುಗಳನ್ನ ಸಾಕಣೆ ಮಾಡೋದ್ರಲ್ಲಿ ಹೆಚ್ಚು ಕಾರ್ಯನಿರ್ವಹಿಸ್ತಾ ಇದೆ. ಅದು ಗೋಕುಲ್ ಗ್ರಾಮಗಳಿಗೆ ಅದು ಹೆಚ್ಚಿನ ಒತ್ತನ್ನು ಕೊಟ್ಟು ಆ ಕಾರ್ಯ ಚಟುವಟಿಕೆಗಳನ್ನ ಮಾಡ್ತಾ ಇರೋದನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇನ್ನು ಕೆಲವು ಬಹಳ ಮುಖ್ಯವಾಗಿ ಗೋಕುಲ್ ರಾಷ್ಟ್ರೀಯ ಮಿಷನ್ ನಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದಷ್ಟು ಉದ್ದೇಶಗಳನ್ನ ಹೊಂದಿರುವಂತದ್ದನ್ನ ನಾವು ಕಾಣ್ತೀವಿ. ಇದ್ರ ಜೊತೆಗೆ ಇಲ್ಲಿ ಸ್ಥಳೀಯ ಜಾನುವಾರುಗಳನ್ನ ಸಾಕೋದಕ್ಕೆ ರೈತರು ಮತ್ತೆ ಆ ಸಂಘ ಸಂಸ್ಥೆಗಳಿರುವಂತವರಿಗೆ ಇದರಲ್ಲಿ ಹೆಚ್ಚಿನ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಅವರಿಗೆ ಬಹುಮಾನವನ್ನ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ಗೋಪಾಲರತ್ನ ಪ್ರಶಸ್ತಿಯನ್ನು ಕೂಡ ಕೊಡುವಂತ ಒಂದು ವ್ಯವಸ್ಥೆಯನ್ನ ನಾವು ಕಾಣ್ತೀವಿ. ಯಾಕಂದ್ರೆ ಆ ಸ್ಥಳೀಯ ತಳಿಗಳ ಉತ್ತಮ ತಳಿಗಳನ್ನ ನಿರ್ವಹಿಸೋದಕ್ಕೆ ಮತ್ತೆ ಅದರ ನಿರ್ವಹಣೆಯನ್ನ ಜಾನುವಾರುಗಳನ್ನ ಅಭ್ಯಾಸ ಮಾಡುವಂತ ರೈತರಿಗೆ ಪ್ರಶಸ್ತಿಯನ್ನು ನೀಡಿ ಅವ್ರನ್ನ ಉತ್ತೇಜನ ನೀಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಹಾಗಾಗಿ ಗೋಪಾಲ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಇದ್ ಮಾಡ್ತಿರಂತದ್ದು. ಹಾಗೇನೆ ಸಂಘ ಸಂಸ್ಥೆಗಳಿಗೆ, ಟ್ರಸ್ಟ್ಗಳಿಗೆ, NGOಗಳಿಗೆ, ಗೋಶಾಲೆಗಳಲ್ಲಿ ಜಾನುವಾರುಗಳನ್ನ ನಿರ್ವಹಣೆ ಮಾಡುವಂತವರಿಗೆ ಕಾಮಧೇನು ಪ್ರಶಸ್ತಿಯನ್ನು ನೀಡಿ ಅವರಿಗೆ ಗೌರವಿಸ್ತಾ ಇದೆ. ಅದರ ಮೂಲಕ ಜಾನುವಾರು ಸಾಕಣೆಯನ್ನ ಹೆಚ್ಚಿನ ಪ್ರೋತ್ಸಾಹವನ್ನ ಭಾರತ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಕೂಡ ಈ ತರದ ಒಂದು ಚಟುವಟಿಕೆಗಳನ್ನ ಮಾಡ್ಕೊಂಡು ಬರ್ತಿರಂತದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ರೈತ ಬಾಂಧವರೇ, ಇಂಥ ಒಂದು ಅತ್ಯುತ್ತಮವಾದಂತಹ ಯೋಜನೆಯನ್ನ ನಾವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೋಬೇಕು. ಜಾನುವಾರುಗಳನ್ನ ಸಾಕಣೆ ಮಾಡೋದ್ರ ಮೂಲಕ ಇವತ್ತು ಸಾಕಷ್ಟು ಕಡೆಗೆ ಭಾಗದಲ್ಲಿ ನಾವು ನೋಡಬಹುದು, ಹಳ್ಳಿಗಳಲ್ಲಿ ಜಾನುವಾರುಗಳನ್ನ ಸಾಕಣೆ ಮಾಡೋದ್ರ ಮೂಲಕ ನಮ್ಮ ಆರ್ಥಿಕ ಅಭಿವೃದ್ಧಿಯನ್ನ, ಶ್ರೇಯೋಭಿವೃದ್ಧಿಯನ್ನ ಪಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಈಗ ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಜಾನುವಾರುಗಳ ತ್ಯಾಜ್ಯವನ್ನ ಇಟ್ಕೊಂಡು ಗೊಬ್ಬರವನ್ನ ಮಾಡ್ಕೊಳ್ಳೋದ್ರ ಮೂಲಕ, ಕೊಟ್ಟಿಗೆ ಗೊಬ್ಬರವನ್ನ ಕೃಷಿಗೆ ಬಳಕೆ ಮಾಡೋದ್ರ ಮೂಲಕ ಹೆಚ್ಚಿನ ಆದಾಯವನ್ನ ಪಡ್ಕೊಳ್ಳೋದಕ್ಕೂ ಸಾಧ್ಯ ಆಗ್ತದೆ. ಜೊತೆಗೆ ಹಾಲಿನ ಉತ್ಪಾದನೆ ಮೂಲಕ 80% ಮಹಿಳೆಯರು ಇದರಲ್ಲಿ ಚಟುವಟಿಕೆಗಳಲ್ಲಿ ತೊಡಸ್ಕೊಂಡಿರುವಂತದ್ದು, ಅವರ ಒಂದು ಆರ್ಥಿಕ ಚೈತನ್ಯವನ್ನು ಪಡ್ಕೊಳ್ಳೋದಕ್ಕೆ ಒಂದು ಮಹಿಳಾ ಸಬಲೀಕರಣಕ್ಕೆ ಇದು ಬಹಳಷ್ಟು ಉಪಯುಕ್ತ ಅನ್ನುವಂತ ಒಂದು ಮಾಹಿತಿಯನ್ನ ನಾವು ತಮಗೆ ತಿಳಿಸೋದಕ್ಕೆ ಬಯಸ್ತೇನೆ ಸ್ನೇಹಿತರೆ. ಹಾಗಾಗಿ ಈ ಒಂದು ವಿಶೇಷವಾಗಿ ನಾವು ಮಹಿಳೆಯರಿಗೆ ಇದರಿಂದ ಬಹಳಷ್ಟು ಪ್ರಯೋಜನವನ್ನು ಪಡ್ಕೊಳ್ತಿದ್ದಾರೆ. ಹಾಗಾಗಿ ಇದು ಪಶುಸಂಗೋಪನೆಯಲ್ಲಿ ಪಡ್ಕೊಂಡಿರುವಂತಹ 80%+ ಜನ ಮಹಿಳೆಯರು ಇದರಲ್ಲಿ ತೊಡಸ್ಕೊಂಡಿರೋದ್ರಿಂದ ಈ ಒಂದು ಕಾರ್ಯಕ್ರಮದ ರಾಷ್ಟ್ರೀಯ ಗೋಕುಲ್ ಮಿಷನ್ ಯೋಜನೆಯ ಒಂದು ಪ್ರಯೋಜನವನ್ನ ಎಲ್ಲ ರೈತ ಬಾಂಧವರು ಪಡ್ಕೊಳ್ಳಿ ಅಂತೇಳಿ ನಾನು ಆಶಿಸ್ತೇನೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ತಾವು ಪಡ್ಕೊಳ್ಬೇಕು ಅಂದ್ರೆ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನ ಸಂಪರ್ಕಿಸುವುದಕ್ಕೆ ಕೇಳ್ಕೊಳ್ತೀನಿ. ನನ್ನ ವೈಯಕ್ತಿಕ ದೂರವಾಣಿ ಸಂಖ್ಯೆ 9740639327. ಮತ್ತೊಮ್ಮೆ ಹೇಳ್ತೇನೆ, ನನ್ನ ದೂರವಾಣಿ ಸಂಖ್ಯೆನ 9740369327. ತಾವು ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸೋದಕ್ಕೆ ತಮ್ಮನ್ನೆಲ್ಲರನ್ನೂ ಕೋರ್ತೇನೆ. ತಮಗೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ. ರೈತ ಬಾಂಧವರೇ, ಇದಾಗಿತ್ತು ರಾಷ್ಟ್ರೀಯ ಗೋಕುಲ್ ಮಿಷನ್ ಕುರಿತು ಸಂದರ್ಶನವನ್ನ. ಇವರು ಅಂತಂದ್ರೆ ಈಗ ಏನು 2014 ಇದು ಆರಂಭ ಆಯ್ತು, ಮತ್ತೆ ಏನು ಯಾವ ಉದ್ದೇಶದೊಂದಿಗೆ ಇದು ಆರಂಭ ಆಯ್ತು, ಈಗ ಒಂದು ಪರಿಸ್ಥಿತಿ ಯಾವ ರೀತಿಯಿಂದ ಈ ಒಂದು ಯೋಜನೆ ಇದು ಮುಂದುವರಿತಾ ಇದೆ, ನಮ್ಮ ಒಂದು ರಾಜ್ಯದಲ್ಲೇ ಆಗ್ಲಿ ಅಥವಾ ರಾಷ್ಟ್ರದಲ್ಲಾಗ್ಲಿ ಏನು ಅಂಶಗಳನ್ನ ಇದು ಒಳಗೊಂಡಿದೆ, ಉಪಕ್ರಮಗಳು ಏನಿದಾವೆ ಇದರಲ್ಲಿ ಅಂತ ಅನ್ನೋದು ಸಂಪೂರ್ಣ ಮಾಹಿತಿಯನ್ನ ಕೇಳಿದಿರಲ್ವಾ? ಹೆಚ್ಚಿನ ಮಾಹಿತಿಗಾಗಿ ಈಗಾಗಲೇ ಅವರು ತಮ್ಮ ದೂರವಾಣಿ ಸಂಖ್ಯೆಯನ್ನ ಹೇಳಿದ್ದಾರೆ, ಆ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆ ಮಾಡಿ ಮಾಹಿತಿ ಪಡೆದುಕೊಳ್ಳಬಹುದು ಅಂತ ಹೇಳುತ್ತಾ ಇಂದಿನ ಒಂದು ಸಂದರ್ಶನದಲ್ಲಿ ತಾವು ಭಾಗಿಯಾಗಿ ಮಾಹಿತಿ ನೀಡಿದಕ್ಕೆ ಇನ್ನೊಮ್ಮೆ ತಮಗೆ ನಮಸ್ಕಾರ ಹಾಗೂ ಧನ್ಯವಾದ ಸರ್. ನಮಸ್ಕಾರ ಸರ್. ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ: 9481527600. ಇದುವರೆಗೂ ರಾಷ್ಟ್ರೀಯ ಗೋಕುಲ್ ಮಿಷನ್ ಕುರಿತು ಕೃಷಿ ವಿಜ್ಞಾನಗಳ ಕಾಲೇಜು ಕೆಳದಿ ಶಿವಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಇಲ್ಲಿನ ಸಂವಹನ ಕೇಂದ್ರ ಮತ್ತು ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಮಲ್ಲಿಕಾರ್ಜುನ್ ಎಂಸಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ ಎಂ ಸುಧಾಕರ್. ಇನ್ನು ಮುಂದೆ ಹೊಳೆವನೂರಿನ ರೈತ ಮಹಿಳೆ ಶ್ರೀಮತಿ ಸುಮಾ ಶಿವಕುಮಾರ್ ಇವರ ಕೈತೋಟದ ನಿರ್ವಹಣೆ ಕುರಿತು ಸಂದರ್ಶನ ಕೇಳೋಣ. ಇವರನ್ನು ಸಂದರ್ಶಿಸುವವರು ಡಾಕ್ಟರ್ ಎಸ್ ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನಮ್ಮ ಜೊತೆ ಸುಮಾ ಶಿವಕುಮಾರ್ ಅವರು ಇದ್ದಾರೆ, ಓದಿಗೆರೆ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಪ್ರಸ್ತುತ ಇವರು ಹೊಳೆಹೊನ್ನೂರಿನಲ್ಲಿ ವಾಸವಾಗಿದ್ದು ಈಗೇನು ಮನೆಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳನ್ನ ಸಾವಯವ ಕ್ರಮದಲ್ಲಿ ಇವರು ತಮ್ಮ ಕೈತೋಟದಲ್ಲಿ ಅಂದ್ರೆ ಹಿತ್ತಲ ಒಂದು ಜಾಗದಲ್ಲಿ ಬೆಳ್ಕೊಂಡು ಬಂದಿದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಎಷ್ಟು ವರ್ಷದಿಂದ ತಾವು ಹಿತ್ತಲ ಒಂದು ಜಾಗದಲ್ಲಿ ಅಥವಾ ಕೈತೋಟ ಅಂತ ನಾವೇನ್ ಕರಿತೀವಿ ಈ ಒಂದು ಚಟುವಟಿಕೆಗಳನ್ನ ನೀವು ಮುಂದುವರಿಸಿಕೊಂಡು ಬಂದಿದ್ದೀರಿ? ನಾವು ಚಿಕ್ಕಂದಿನಿಂದ ನಮ್ಮ ಅಜ್ಜ ಅಜ್ಜಿ ಮನೆಯಲ್ಲಿ ನಮ್ಮ ಹಿತ್ತಲಲ್ಲಿ ಎಲ್ಲಾ ತರದ ತರಕಾರಿಗಳನ್ನ ಬೆಳೆದು ನಾವು ಹೊರಗಡೆ ತರೋದಕ್ಕಿಂತ ಮನೆಯಲ್ಲೇ ಹೆಚ್ಚಾಗಿ ಅದನ್ನ ಬೆಳೆದು ಉಪಯೋಗಿಸ್ತಾ ಇದ್ವಿ. ಅದನ್ನ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಚಿಕ್ಕಂದಿನಿಂದ. ನನ್ಗನ್ಸುತ್ತೆ ನಾವು ಯಾವುದೇ ಒಂದು ವಸ್ತುನ ಆದಷ್ಟು ನಾವು ಹೊರಗಡೆ ತರೋದಕ್ಕಿಂತ ನಮ್ಮ ಏನ್ ಜಾಗ ಇರುತ್ತ ನಮ್ಮ ಸುತ್ತಮುತ್ತ ಮನೆ ಸುತ್ತಮುತ್ತ ಇರ್ಬೋದು ಇದ್ದಿದ್ರಲ್ಲೇ ಎಷ್ಟು ಏನ್ ನಮ್ಗೆ ಅವಶ್ಯಕತೆ ಇರ್ತಕ್ಕಂತ ಸಸ್ಯಗಳನ್ನ ನಾವು ಬೆಳ್ಕೊಂಡ್ರೆ ತುಂಬಾ ನಮ್ಗೂ ಅನುಕೂಲ, ಪರಿಸರನು ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ತರಕಾರಿ ಬೆಳಿತೀರಮ್ಮ? ಸರ್, ನಾವು ಕರ್ಬೇವಿನ ಸೊಪ್ಪು ಇರ್ಬೋದು, ತರಕಾರಿ ಬೀನ್ಸ್, ಮತ್ತೆ ಆಲೂಗೆಡ್ಡೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಆಮೇಲೆ ಮೆಂತೆ ಸೊಪ್ಪು, ಈ ತರದ್ನೆಲ್ಲ ಪಾಟ್ಗಳಿರ್ಬೋದು. ಅದನ್ನೆಲ್ಲ ನಾವು ಬೆಳೆಯೋದ್ರ ಜೊತೆಗೆ ನಮ್ಮ ಸುತ್ತಮುತ್ತ ಎನ್ ಜಿ ಓಸ್ ಗಳಿಂದ ನಾವು ಅವೇರ್ನೆಸ್ ಗಳನ್ನ ಕೊಡ್ತಾ ಇರ್ತೀವಿ. ಅದ್ರ ಜೊತೆಗೆ ಈಗ RCC ಮನೆಗಳ ಮೇಲೆ ಏನು ಸ್ವಲ್ಪ ತಾರಸಿ ತೋಟದ ಬಗ್ಗೆ ಅವೇರ್ನೆಸ್ ಗಳನ್ನ ಕೊಡ್ತಾ ಇರ್ತೀವಿ ಎನ್ ಜಿ ಓಸ್ ಗಳಿಂದ. ಇದರಿಂದ ತುಂಬಾ ಜನ ಬೆಳ್ಕೊಂಡು ತುಂಬಾ ಖುಷಿಯಾಗಿ ಅವರದೇ ಆದ ಕೈತೋಟಗಳನ್ನು ಮಾಡಿಕೊಂಡು ತುಂಬಾ ಜನ ಖುಷಿ ಪಡ್ತಾ ಇದ್ದಾರೆ. ಮತ್ತೆ ಫಲಗಳನ್ನ ಏನ್ ನಾವು ಒಂದು ವಾರಕ್ಕೆ 200-300 ರೂಪಾಯಿ ತರಕಾರಿಗಳನ್ನ ನಾವು ಹೊರಗಡೆ ಕೊಂಡ್ಕೊಂಡು ನಾವು ಉಪಯೋಗಿಸ್ತೀವಿ, ಅದ್ರ ಬದಲು ನಾವು ಮನೆಯಲ್ಲೇ ತಾರಸಿ ಮೇಲೆ ಬೆಳೆಯೋದ್ರಿಂದ ನಮ್ಗೆ ಒಂದು ಅಮೌಂಟ್ ಉಳಿಯುತ್ತೆ ನಮ್ಗೆ, ಆಮೇಲೆ ನಾವು ಬೆಳೆದಿದ್ದು ಅನ್ನೋ ಒಂದು ಖುಷಿ ಇರುತ್ತೆ. ಆಮೇಲೆ ಅದ್ರ ಜೊತೆಗೆ ಫ್ರೆಶ್ ಆಗಿ ಕೂಡ ನಾವು ತರಕಾರಿ ಒಂದು ಸಂತೆಯಿಂದ ತಗೊಂಡ್ ಬಂದ್ರೆ 3 ದಿವಸದ ಮೇಲೆ ನಾವು ಅದನ್ನ ಉಪಯೋಗಿಸ್ಬೇಕು, ಆಮೇಲೆ ನಂತರ ನಮಗೇನು ಮನೇಲಿ ತಂದು 3 ದಿವಸ ಆಗುತ್ತೆ. ಅದೇ ನಮ್ಮ ಹಿತ್ತಲಲ್ಲಿ ಮತ್ತೆ ತಾರಸಿ ಮೇಲೆ ಬೆಳೆಯೋದ್ರಿಂದ ತಕ್ಷಣ ಫ್ರೆಶ್ ಆಗಿರೋದನ್ನ ನಾವು ಸತ್ವಯುತ ಆಹಾರವನ್ನ ಉಪಯೋಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಒಳ್ಳೆ ಗಾಳಿ ಬೆಳಕು ಸಹ ನಮ್ಗೆ ಸಿಗುತ್ತೆ, ಆರೋಗ್ಯನೂ ಕೂಡ ನಮ್ಗೆ ಕಾಪಾಡ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇದನ್ನ ಎಲ್ಲರೂ ಅದನ್ನ ಅಳವಡಿಸ್ಕೊಂಡ್ರೆ ನಮ್ಮ ಹಳ್ಳಿಗಳಲ್ಲಿ ಸಾಮಾನ್ಯ ಉಪಯೋಗಿಸ್ತಾರೆ, ಆದ್ರೆ ಸಿಟಿಗಳಲ್ಲೂ ಸಹ ಒಂದು 50% ಇದೆ. ಇನ್ನೂ 50% ಜನ ಆ ರೀತಿ ತುಂಬಾ ಉಪಯೋಗಿಸ್ಕೊಂಡು ಅದನ್ನ ಅಳವಡಿಸ್ಕೊಳ್ಳೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಇದು ಈಗ ತಾವು ಬಂದಿರೋದು ಮೂಲ ಕೃಷಿ ಕುಟುಂಬದಿಂದ ಅಲ್ವಾ? ಎಷ್ಟು ಎಕರೆ ಜಮೀನು ಹೊಂದಿದ್ರಿ ತಾವು? ಊರಲ್ಲಿ 2 ಎಕರೆ ಇದೆ ಸರ್. ಏನ್ ಬೆಳಿತೀರಮ್ಮ ಅಲ್ಲಿ? ಅಲ್ಲಿ ರಾಗಿ, ಜೋಳ. ಅಂದ್ರೆ ನೀವು ಬೆಳೆದು ಮಳೆಯಾಶ್ರಿತ? ಮಳೆಯಾಶ್ರಿತ. ನೀರಿನ ವ್ಯವಸ್ಥೆ ಇಲ್ಲ? ನೀರಿನ ವ್ಯವಸ್ಥೆ ಇಲ್ಲ ಸರ್. ಈಗ ಬೋರ್ವೆಲ್ ಏನೋ ಕೊರ್ಸಿದ್ದಾರೆ ನಮ್ಮ ಮನೆಯಲ್ಲಿ. ಈಗ ಇದರಲ್ಲಿ ಈಗ ಈ ತರಕಾರಿ ಬೆಳೆ ಬೆಳಿತೀರಲ್ಲ, ಇದು 3 ಋತುಮಾನಕ್ಕೆ ಬೆಳಿತೀರಾ? ಹೇಗೆ ಅಂದ್ರೆ ಚಳಿಗಾಲ, ಮಳೆಗಾಲ, ಬೇಸಿಗೆ? ಏನಿಲ್ಲ ಸರ್, ವರ್ಷಕ್ಕೊಂದ್ ಟೈಮ್ ಮಾತ್ರ ಮಳೆ ಆಧಾರಿತ ಆಗಿರೋದ್ರಿಂದ ವರ್ಷಕ್ಕೊಂದ್ ಟೈಮ್ ಮಾತ್ರ ಬೆಳ್ಕೊಂತೀರಾ? ಬೆಳ್ಕೊಂತೀವಿ ಸರ್. ಈಗ ಬೇಸಿಗೆಯಲ್ಲಿ? ಬೇಸಿಗೆಯಲ್ಲಿ ಏನಿಲ್ಲ ಸರ್. ಮಳೆಗಾಲದಲ್ಲಿ ಮಾತ್ರ? ಮಳೆ ಆಶ್ರಿತ ಆಗಿರೋದ್ರಿಂದ ಮಳೆಗಾಲದಲ್ಲಿ ಮಾತ್ರ ಬೆಳೆ. ಆಮೇಲೆ ಈಗ ತಾವು ಹೇಳಿದ್ರಿ ಸಂಘ ಜೊತೆಗೆ ತಾವು ಸ್ವಸಹಾಯ ಸಂಘ ಏನಾದ್ರೂ ಅಂದ್ರೆ ಸ್ಥಾಪನೆ ಮಾಡ್ಕೊಂಡಿದ್ದೀರಾ ಮೇಡಮ್? ಹ್ಮ್ ಸರ್, ನಾವು ಸಂಘಗಳಿದೆ. ಎಷ್ಟು ಸುಮಾರು? ನಾನು ಸಂಘಗಳಿಂದ ಅವೇರ್ನೆಸ್ ಕೊಡೋದಂದ್ರೆ ಸಂಘಗಳಿಗೆ ಲೋನ್ ಕೊಡೋದ್ರ ಬಗ್ಗೆ, ಕೃಷಿ ಬಗ್ಗೆ ಇರ್ಬೋದು, ಅವ್ರ ಸ್ವಂತ ಉದ್ಯೋಗದ ಬಗ್ಗೆ ಇರ್ಬೋದು, ಆತರ ಎನ್ ಜಿ ಓಸ್ ಗಳಿಂದ ಲೋನ್ ಕೊಡೋದ್ರ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ. ಅದನ್ನ ತಗೊಂಡು ಬ್ಯಾಂಕ್ಗಳ ಮೂಲಕ ಆಮೇಲೆ ಟ್ರೈನಿಂಗ್ಸ್, ಕೃಷಿ ಇಲಾಖೆ ಟ್ರೈನಿಂಗ್ಸ್ ಗಳಿಗೆ ಕರ್ಕೊಂಡು ಹೋಗ್ತೀವಿ. ಆ ಟ್ರೈನಿಂಗ್ಸ್ ಅನ್ನು ತಗೊಂಡು ಸುಮಾರು ಜನ ಅದನ್ನ ಉಪಯೋಗಿಸ್ಕೊಂಡಿರೋರು ಇದಾರೆ. ಏನ್ ಹೆಸರಿಟ್ಟಿದ್ದೀರಾ ನಿಮ್ಮ ಸಂಘಕ್ಕೆ? ಸಂಘಕ್ಕೆ ಹಾಲ್ ಸ್ವಾಮಿ ಸ್ವಸಹಾಯ ಸಂಘ ಅಂತ ಹೇಳಿ. ಎಷ್ಟು ಜನ ಸದಸ್ಯರಿದ್ದಾರೆ? 10-15 ಜನ ಸದಸ್ಯರಿದ್ದಾರೆ. ಯಾವ ವರ್ಷ ಆರಂಭ ಮಾಡಿದ್ರಿ ಇದು? ಅದು 2015 ಹೇಗೆ ಆರಂಭದ ದಿನಗಳಲ್ಲಿ ಹೇಗಿತ್ತು, ಈಗ ಹೇಗಿದೆ ಮೇಡಮ್? ಆರಂಭದ ದಿನಗಳಲ್ಲಿ ಜನ ಸ್ವಲ್ಪ ಹೋಗ್ ಬರ್ಲಿಕ್ಕೆ ಇದ್ ಮಾಡೋರು, ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟಿಂಗ್ ನಾನೇ ಸ್ವಲ್ಪ ಓಡಾಡಿ ಎಲ್ಲ ಮಾಹಿತಿಯನ್ನ ಕೊಡ್ತಾ ಇದ್ದೆ. ಈಗ ನನ್ಗಿಂತ ಹೆಚ್ಚಾಗಿ ಅವರೇ ನಿರ್ವಹಿಸ್ಕೊಂಡು ಹೋಗ್ತಾ ಇದಾರೆ, ಅದನ್ನ ಅವ್ರಿಗೆ ನಿರ್ವಹಿಸ್ಲಿಕ್ ಬಿಟ್ಟಿದೀನಿ. ಅದು ಇನ್ನೂ ಖುಷಿ ಆಗ್ತಾ ಇದೆ. ನಾವ್ ಈಗ ಬೇರೆ ಬೇರೆ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವರು ತುಂಬಾ ಚೆನ್ನಾಗಿ ಸಂಘದಿಂದ ಲೋನ್ ಕೊಡೋದು ತಗೊಳ್ಳೋದು ಅದ್ರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜಿಸೋದು ಈ ತರ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇದು ಅಲ್ದೇನೆ ಈಗ ಹಿತ್ತಲ ಜಾಗದಲ್ಲಿ ತರಕಾರಿ ಬೆಳೆದಾಯ್ತು, ಆಮೇಲೆ ಈ ಒಂದು ಸಂಘಗಳ ಕುರಿತು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ, ಇದಲ್ದೇನೆ ಮತ್ತೆ ಏನೇನು ತಾವು ಕೃಷಿಗೆ ಸಂಬಂಧಿತ ಚಟುವಟಿಕೆಗಳನ್ನ ಮಾಡ್ತೀರಿ? ಮತ್ತೆ ಇದಲ್ದೆ ಸರ್, ಸಿರಿಧಾನ್ಯ ಈಗ ಮೇನ್ ನಮಗೆ ಆರೋಗ್ಯ ಮುಖ್ಯ ಆಗಿರುತ್ತೆ. ಆರೋಗ್ಯದ ಬಗ್ಗೆ ನಾವು ಅವೇರ್ನೆಸ್, ಬರೀ ಲೈಫ್ ಟೈಮ್ ಕೆಲವೊಂದು ಕಾಯಿಲೆಗಳಿಗೆ ಬಿಪಿ ಶುಗರ್ ಇರ್ಬೋದು, ಲೈಫ್ ಟೈಮ್ ಗ್ಯಾಸ್ಟ್ರಿಕ್ ಈ ತರದಕ್ಕೆ ಲೈಫ್ ಟೈಮ್ ಗುಳ್ಗೆ ನುಂಗೋದ್ರ ಬದಲು ನಮ್ಮ ಆಹಾರದ ಮೂಲಕನೇ ನಾವ್ ಯಾಕೆ ಆರೋಗ್ಯವನ್ನ ಕಾಪಾಡ್ಕೋಬಹುದು. ಈಗೆಲ್ಲ ಮೊನ್ನೆ ಮೋದಿ ಅವರು ಹೇಳಿದ್ದಾರೆ, ಹೋದ ವರ್ಷ ಸಿರಿಧಾನ್ಯ ವರ್ಷ ಅಂತ ಹೇಳಿ ಆಚರಿಸಿದ್ರು. ಸಿರಿಧಾನ್ಯ ನಮ್ಮ ರಾಗಿ, ಜೋಳ, ಭತ್ತ, ನವಣೆ, ಸಜ್ಜೆ ಈ ತರದೆಲ್ಲ ಉಪಯೋಗಿಸ್ಬಿಟ್ಟು ರೊಟ್ಟಿ, ಮುದ್ದೆ, ದೋಸೆ, ಇಡ್ಲಿ ಈ ತರದೆಲ್ಲ ಮಾಡೋದನ್ನ ಮಲ್ಟಿಗ್ರೈನ್ ಪ್ರಾಡಕ್ಟ್ ಅಂತ ಹೇಳಿ ಮಾಡ್ಬಿಟ್ಟು ನೀವು ಮನೆಯಲ್ಲೇ ಮಾಡ್ಕೋಬಹುದು, ನಮ್ಗೇನ್ ಮಾಡ್ಕೊಳಕ್ ಆಗಲ್ಲಪ್ಪ, ತುಂಬಾ ಏಜ್ ಆಗಿದೆ ಅಂತವ್ರಿಗೆ ನಮ್ ಫ್ರೆಂಡ್ಸ್ ಸುಮಾರು ಜನ ಕೃಷಿ ಇಲಾಖೆಯಿಂದ ಟ್ರೈನಿಂಗ್ಸ್ ನ ತಗೊಂಡು ಅವ್ರಿಗೆ ಆಲ್ರೆಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಸೇಲ್ ಮಾಡ್ತಾ ಇದಾರೆ. ನೀವೇನೇನು ತರಬೇತಿ ತಗೊಂಡಿದ್ದೀರಾ ಕೃಷಿ ಇಲಾಖೆ? ಕೃಷಿ ಇಲಾಖೆಯಲ್ಲಿ ಅಣಬೆ ತಯಾರಿಸೋದು, ಮತ್ತೆ ಉಪ್ಪಿನಕಾಯಿಗಳು ತಯಾರಿಸೋದು, ಆಮೇಲೆ ಎರೆಹುಳು ತಯಾರಿಸೋದು, ಆಮೇಲೆ ಪಂಚಗವ್ಯ ಆತರದ್ದು, ಆಮೇಲೆ ಆತರದೆಲ್ಲ ಟ್ರೈನಿಂಗ್ಸ್ ತಗೊಂಡು ನಾವು ತಗೊಳ್ಳೋದಲ್ಲೇ ಗೋಂದಿ ನೀರಾವರಿ ಪ್ರಾಜೆಕ್ಟ್ ಅಲ್ಲಿ ನಾನು 2 ಇಯರ್ಸ್ ವರ್ಕ್ ಮಾಡಿದೀನಿ. ಹಳ್ಳಿಗಳಲ್ಲಿ ಅಲ್ಲಿ CRP ಆಗಿ ವರ್ಕ್ ಮಾಡಿದ್ದೆ. ಹಳ್ಳಿಗಳಲ್ಲಿ ಯಾವ ರೀತಿ ನಾವು ಬಳಸ್ಕೊಳ್ಳೋದು ನೀರು ಗೋಂದಿ, ಆಮೇಲೆ ಬ್ಯೂಟಿಷಿಯನ್ನು, ಅದರಿಂದ ಗೋಂದಿ ನೀರಾವರಿ ಇದ್ರಿಂದನು ಬ್ಯೂಟಿಷಿಯನ್ನು, ಟೈಲರಿಂಗು ಈ ತರದೆಲ್ಲ ಟ್ರೈನಿಂಗ್ಸ್ ಗಳಿಗೆ ನಾವು ಕಳಿಸ್ತಾ ಇದ್ವಿ. ಅಲ್ಲಲ್ಲೇ ಹಳ್ಳಿಗಳಲ್ಲೂ ಕೂಡ ಆಯೋಜಿಸ್ತಾ ಇದ್ರು, ಅದರಲ್ಲೆಲ್ಲ ನಾನು ಇನ್ವಾಲ್ವ್ ಆಗಿದ್ದೀನಿ ಸರ್. ಇದಲ್ದೇನೆ ಈಗ ಮತ್ತೆ ನಿಮ್ಮ ಒಂದು ಊರಿನ ಜನರ ಅವರ ಒಂದು ಕಲ್ಯಾಣಕ್ಕಾಗಿ ಇನ್ನು ಈಗ ರೈತರು ಯುವತಿಯರು ಏನು PUC ಪಾಸ್ ಹಾಕೊಂಡು SLC ಪಾಸ್ ಹಾಕೊಂಡು ಮನೆಯಲ್ಲಿ ಕೂತಿರ್ತಾರೆ ಅಂತವರಿಗೆ ಏನು ತಾವು ಈ ಒಂದು ಚಟುವಟಿಕೆ ಮುಖಾಂತರ ಅವರಲ್ಲಿ ಭರವಸೆನ ಮೂಡಿಸ್ತಾ ಇದ್ದೀರಿ? ಸರ್ ಏನಿಲ್ಲ, ನಾವು ಏನು ಸುಮ್ನೆ ಎಲ್ಲೋ ಇವತ್ತು SLC PUC ಮಾಡ್ಕೊಂಡು ಸುಮ್ನೆ ಮನೆಯಲ್ಲಿ ಕುತ್ಕೊಳ್ಳೋ ಬದಲು ಒಂದು ನಮ್ಮ ಹಳ್ಳಿಲಿ ಗ್ರಾಮಾಂತರದಲ್ಲಿ ಸಿಗ್ತಕ್ಕಂತ ಏನು ತರಬೇತಿಗಳಿರ್ಬಹುದು ನಮ್ಮ ತಾಲೂಕ್ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಅದನ್ನ ತಗೊಂಡು ಈಗ ನಮ್ಮ ಸುತ್ತಮುತ್ತನೆ ಸುಮಾರು ಜನ, ನಮ್ಮೂರಲ್ಲೇ ಸುಮಾರು ಜನ ಅಡಿಗೆ, ರೊಟ್ಟಿ, ಹೋಳಿಗೆ ಈ ತರದೆಲ್ಲ ತುಂಬಾ ಜನ ಮಾಡ್ಬಿಟ್ಟು ಕ್ಯಾಟ್ರಿಂಗ್ ತರ ಮಾಡ್ತಾ ಇದಾರೆ. ಅದು ಕೂಡ ನಾವು ಕೆಲವರಿಗೆ ಗೊತ್ತಿದ್ದವರಿಗೆ ಆರ್ಡರ್ಸ್ ಅನ್ನ ಕೊಡಿಸಿ ಅದನ್ನ ಕೂಡ ಮಾಡ್ತಾ ಇರ್ತೀವಿ ಸರ್. ಹಳ್ಳಿಲಿ ಏನು ಟೈಲರಿಂಗ್ ಇರ್ಬಹುದು, ಒಂದ್ ಮಿಷನ್ ಇಟ್ಕೊಂಡ್ರೆ ಆರಾಮಾಗಿ ಜೀವನ ನಡೆಯುತ್ತೆ. ನಾವೆಲ್ಲ ಹೋಗಿ ಆ ಕೆಲ್ಸ ಈ ಕೆಲ್ಸ ಅಂತ ಇದ್ ಮಾಡೋ ಬದ್ಲು, ಆಮೇಲೆ ಕಂಪ್ಯೂಟರ್ ತರಬೇತಿಗಳು ಇರ್ಬಹುದು ಈ ತರದೆಲ್ಲ ನಮ್ ಲೋಕಲಲ್ಲಿ ಆದಷ್ಟು ಮನೆ ಕೆಲ್ಸದ ಜೊತೆಗೆ ಅದು ಆಗುತ್ತೆ, ಎರಡೂ ಮಾಡ್ಕೊಂಡ್ರೆ ನಮಗೆ ಹೋಗ್ ಬರೋ ಟೈಮು ದುಡ್ಡು ಎರಡೂ ಉಳಿಯುತ್ತೆ. ಆದಷ್ಟು ಗಂಡ್ ಮಕ್ಳಂತೂ ಈಗ ಹೊರಗಡೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ, ಕೃಷಿಯನ್ನ ಬಿಟ್ಬಿಟ್ಟು ಈಗ ಅಪ್ಪ ಅಮ್ಮ ಕೃಷಿ ಮಾಡ್ತಾ ಇರ್ತಾರೆ, ಒಬ್ಬೊಬ್ರೆ ಮಕ್ಳಿರ್ತಾರೆ, ಅದೆಲ್ಲದನ್ನು ಬಿಟ್ಟು ನಾವ್ ತಂದೆ ತಾಯಿ ಜೊತೆ ಇದ್ದು ನಾವ್ ಏನ್ ಮಾಡ್ಬೇಕು ಅದನ್ನ ಆದಷ್ಟು ಮಕ್ಳು ಅದನ್ನ ಅಳವಡಿಸ್ಕೊಳ್ಳಿ, ನಮ್ಮ ಮನೆ ತೊರೆಯೋದನ್ನು ಬಿಟ್ಟು ಫಸ್ಟ್ ಮನೆ ಜೊತೆಗೆ ಕೆಲ್ಸನೂ ಮಾಡ್ಲಿ ಅಂತೇಳಿ ಇಲಾಖೆ ಎಲ್ಲಾ ತರಬೇತಿಗಳನ್ನ ತಗೊಳ್ಳಿ. ಈಗ ಈ ತರಬೇತಿ ತಗೊಂಡಿದ್ರಲ್ಲಿ ನೀವು ಯಾವ್ದು ಅದು ಜಾರಿಗೆ ತಗೊಂಡ್ ಬಂದಿದ್ರಿ ಮೇಡಮ್? ಈಗ ಅಣಬೆ ತರಬೇತಿ ತಗೊಂಡ್ರಿ ಅಂತ ಹೇಳಿದಿರಿ, ಆಮೇಲೆ ಎರೆಹುಳು ಗೊಬ್ಬರ ತಯಾರಿಕೆ ಮಾಡೋದು, ಈ ತರಬೇತಿ ತಗೊಂಡ್ ಬೇರೆಯವ್ರಿಗೆ ನೀವು ಹೇಳ್ಕೊಡ್ತಾ ಇದ್ದೀರಾ ಅಥವಾ ನೀವು ಕೂಡ ಅಳವಡಿಸ್ಕೊಂಡಿದ್ದೀರಾ? ಇಲ್ಲ, ಬೇರೆಯವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ ಸರ್. NGOs ಮೂಲಕ ನಾನು ಎರೆಹುಳು ಗೊಬ್ಬರ ಇರ್ಬೋದು, ಅಣಬೆ ಬೆಳೆಯೋದ್ರ ಬಗ್ಗೆ ಇರ್ಬೋದು ಈ ತರದೆಲ್ಲ. ಈಗ ನಿಮ್ಮ ಒಂದು ಸ್ವಸಹಾಯ ಸಂಘದಲ್ಲಿ ಎಷ್ಟು ಒಬ್ಬ ಸದಸ್ಯರಿಗೆ ಇಂತಿಷ್ಟು ಠೇವಣಿ ಇಡಬೇಕಂತ ಏನ ಇದು ಮಾಡಿದೀರಾ? ಠೇವಣಿ ಅಂತ ಇಲ್ಲ ಸರ್, ಅವ್ರ ಸಂಘದ ಪ್ರತಿ ವಾರ ಅಂತ ಇರುತ್ತೆ, ಅದ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಅದ್ರಲ್ಲಿ ಯಾರಿಗಾದ್ರೂ ಲೋನ್ಸ್ ಬೇಕಾಗಿದ್ರೆ ಅವರೇ ಲೋನ್ ತಗೊಳ್ತಾರೆ. ಆಮೇಲೆ ಬ್ಯಾಂಕಿನ ಮೂಲಕನು ನಾವೀಗ ಏನಾದ್ರೂ ಅವ್ರೇನಾದ್ರೂ ಮಾಡ್ಬೇಕು ಅಂತಂದ್ರೆ ಸಬ್ಸಿಡಿ ಲೋನ್ಸ್ಗೂ ಸಹ ನಾವು ಅವೇರ್ನೆಸ್ ಕೊಟ್ಟು ಕೊಡ್ತೀವಿ. ಅವರಿಗೆ ಕೊಡ್ತಕ್ಕಂತದ್ದು ಮಾಡ್ತಾ ಇದ್ದೀರಾ? ಹೌದು ಸರ್. ಇದಲ್ದೇನೆ ಈಗ ಸಂಘದಲ್ಲಿ ಎಷ್ಟು ವಾರಕ್ಕೆ ಒಂದ್ಸಲ ನೀವು ಮೀಟಿಂಗ್ ಮಾಡ್ತೀರಾ ಅಥವಾ ಹೇಗೆ? ವಾರಕ್ಕೊಂದ್ಸಲಿ ಮಾಡ್ತೀವಿ. ಮತ್ತೇನಾದ್ರೂ ವಿಶೇಷ ಸಭೆ ಲೋನ್ ಏನಾದ್ರು ತಗೊಳ್ಳೋದಿದ್ರೆ ಅವಾಗ ಎಲ್ಲರೂ ಸೇರಿ ಏನ್ ಮಾಡ್ಬೇಕು ಏನು ಅಂತೇಳಿ ಎಲ್ಲ ವಿಚಾರಿಸಿ ಎಲ್ಲರ ಒಪ್ಪಿಗೆ ಪಡೆದು ಮಾಡ್ತೀವಿ ಸರ್. ಆಮೇಲೆ ನಮ್ಮ ಹಳ್ಳಿಲಿ ಮಕ್ಕಳಿಗೆ ಬೇಕಾದಂತ ಭರತನಾಟ್ಯ ಇರ್ಬೋದು, ಈ ತರ ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು, ಆ ತರದ ಬಗ್ಗೆ ಆಮೇಲೆ ಬೇಸಿಗೆ ಶಿಬಿರಗಳಿಗೆ ಆಯೋಜಿಸ್ತಾ ಇರ್ತಾರೆ, ಅವರಿಗೆಲ್ಲ ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ. ಯಾರೇ ಏನೇ ಊರಲ್ಲಿ ಏನಾದ್ರೂ ಮಾಡಿದ್ರೆ ಅದ್ ನಮ್ ಕೈಲಾದ ಒಂದು ಸಹಾಯವನ್ನ ಮಾಡ್ತಾ ಇದ್ದೀರಾ. ಈಗ ಈ ಒಂದು ತಮಗೆ ಸಂಬಳದ ರೂಪದಲ್ಲಿ ಅಂತ ಹೇಳ್ಬೋದು, ಇಲ್ಲ ತಮ್ಮ ಒಂದು ಆದಾಯ ಯಾವ ಮೂಲಗಳಿಂದ ಬರುತ್ತೆ ಮೇಡಮ್? ನಮ್ಗೆ ಎನ್ ಜಿ ಓಸ್ಗಳಿಂದ ನಾನು ಪಡ್ಕೊಳ್ತಿದ್ದೀನಿ ಸರ್. ಕೆಲವೊಂದ್ ಪ್ರಾಜೆಕ್ಟ್ಗಳಿದ್ದಾಗ ಇಲ್ದೇ ಇದ್ದಾಗ ನಾನು ಹಳ್ಳಿ ಜನಗಳೀಗ ನಮ್ಗೆ ಜಾಬ್ ಜಾಬ್ ಅಂತ ಇದ್ ಮಾಡ್ತಾರೆ. ನಾನು ಎಂಪ್ಲಾಯ್ಮೆಂಟ್ ಬ್ಯೂರೋಗಳಲ್ಲೂ ಸಹ ಕಾಂಟ್ರಾಕ್ಟ್ ಇದೆ, ಹಂಗಾಗಿ ನಾನು ಎಂಪ್ಲಾಯ್ಮೆಂಟ್ ಬ್ಯೂರೋಗೆ ಆದಷ್ಟು ಕಾಂಟ್ಯಾಕ್ಟ್ ಕೊಡಿಸ್ಬಿಟ್ಟು ಅವರಿಗೆ ಜಾಬ್ಸ್ ಗಳನ್ನ ಶಿವಮೊಗ್ಗದಲ್ಲಿ ಕೊಡಿಸ್ತಾ ಇರ್ತೀನಿ. ಅದರಿಂದ ನನ್ನ ಆದಾಯ ಮೇನ್ ಅದೇ. ಅದರಿಂದ ನಿಮಗೆ ಆದಾಯ. ಈಗ ಎನ್ ಜಿ ಒಗಳಂತ ಹೇಳಿದ್ರಿ, ಯಾವ ಒಂದು ಎನ್ ಜಿ ಒಗಳ ಬಗ್ಗೆ ತಾವು ತಮ್ಮ ಒಂದು ಚಟುವಟಿಕೆಗಳನ್ನ ಮುಂದುವರಿಸಿ? ನಾವು ಮೊದ್ಲು ಸರ್ ಸುರಭಿನಲ್ಲಿ ಮಾಡಿದ್ದೆ, ಸಿದ್ದೇಶ್ವರ ರೂರಲ್ ಡೆವಲಪ್ಮೆಂಟ್ ಭದ್ರಾವತಿ ಇದ್ರಲ್ಲಿ ಮಾಡಿದ್ದೆ, ಆಮೇಲೆ ಚೈಲ್ಡ್ ಲೈನ್ ಅಲ್ಲೂ ಮಾಡಿದ್ದೆ. ಈಗ ಆಕ್ಚುಲಿ ವಾತ್ಸಲ ರೂರಲ್ ಡೆವಲಪ್ಮೆಂಟ್ ಇಂದ ಒಂದು ಗೋಡೆ ಬರಹದ ಬಗ್ಗೆ ಮಾಡ್ತಾ ಇದ್ದೀನಿ ಸರ್. ಅಂದ್ರೆ ಹಳ್ಳಿಗಳಲ್ಲಿ ಹೋಗಿ ಅವರ ಒಂದು ಚಟುವಟಿಕೆಗಳ ಬಗ್ಗೆ ಗೋಡೆ ಬರಹ, ಎಸ್ಸಿ ಎಸ್ಟಿ ಹೊರತು ದೌರ್ಜನ್ಯ ಕಾಯ್ದೆ ಬಗ್ಗೆ ಬರೆಸ್ತಾ ಇದ್ದೀವಿ ಸರ್. ಈಗ ರೀಸೆಂಟ್ ಆಗಿ ಅದೊಂದು ಪ್ರಾಜೆಕ್ಟ್ ಸಿಕ್ಕಿದೆ. ಮತ್ತೆ ಈಗ ನಿಮ್ಮ ಹಳ್ಳಿಯಲ್ಲಿ ಈಗ ನೀವು ವಾಸವಾಗಿರ್ತಕ್ಕಂತ ಒಂದು ಇದರಲ್ಲಿ ಮೂಲಭೂತ ಸೌಕರ್ಯದ ಏನಾದ್ರೂ ಕಡಿಮೆ ಇದೆಯಾ? ಮೂಲಭೂತ ಸೌಕರ್ಯ ಅಂತಂದ್ರೆ ರಸ್ತೆ ಆಗಿರ್ಲಿ, ನೀರಿನ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಲಿ, ದನಕರುಗಳಿಗೆ ನೀರಿನ ಒಂದು ವ್ಯವಸ್ಥೆ ಆಗಿರ್ಲಿ, ಆಮೇಲೆ ಇನ್ನು ಬೇರೆ ಒಂದು ಮೂಲಭೂತ ಸೌಕರ್ಯ ಅಂಗನವಾಡಿ ಕೇಂದ್ರ ಆಗಿರ್ಲಿ, ಶಾಲೆಯ ಒಂದು ಕಟ್ಟಡ ಆಗಿರ್ಲಿ, ಇದು ಯಾವ ರೀತಿಯಿಂದ ಇದೆ ಸರ್? ಆಕ್ಚುಲಿ ನಮ್ಮ ಹೊಳೆಹೊನ್ನೂರಲ್ಲಿ ನಾನು 20 ವರ್ಷದಿಂದ ಇದ್ದೀನಿ. ಅಲ್ಲಿ ಬೇಕಾಗಿರೋದು ಮೇನ್ ನಮ್ ಭದ್ರಾ ನದಿ ನೀರು. ನಾವು ಎಲ್ಲ ಹಳ್ಳಿ ಜನ ನಾವು ಎಲ್ಲ ಕುಡಿತಾ ಇರೋದ್ರಿಂದ ಫಿಲ್ಟರ್ ಮಾಡ್ಬಿಡ್ತಾರೆ, ಬಟ್ ಅದು ಇನ್ನೂ ತುಂಬಾ ಆರೋಗ್ಯಕ್ಕೆ ತುಂಬಾ ಮಾರಕವಾಗಿದೆ. ಕುಡಿಲಿಕ್ಕೆ ಯೋಗ್ಯ ಇದೆ ಅಂತ ಹೇಳ್ತಾರೆ ನಮ್ಮ ಪಿಡಿಒಗಳು, ಅಲ್ಲೆಲ್ಲ ಹೋಗಿ ಪಟ್ಟಣ ಈಗ ಪಟ್ಟಣ ಪಂಚಾಯತಿ ಆಗಿದೆ ಕೇಳೋದ್ರಿಂದ. ಆದ್ರೆ ನಾವು ನಲ್ಲಿಯಿಂದ ನಾವು ಇಟ್ಕೊಂಡಾಗ ಅದರಲ್ಲಿ ಎಷ್ಟು ಕಸ ಇರುತ್ತೆ ಅಂತ ಹೇಳಿದ್ರೆ ನಾವು ಸುಮಾರು ಸಲ ನಮ್ಮ MLA MPಗಳಿಗೂ ಸಹ ತೋರಿಸಿದೀನಿ. ನಾವು ಒಂದು ಕಾರ್ಯಕರ್ತೆಯಾಗಿ ಸುಮಾರು ಈಗ ಒಂದು 15 ವರ್ಷದಿಂದ ಹೋರಾಡಿದೀನಿ. ಫಿಲ್ಟರ್ ಮಾಡಿದ್ರು ಅದು ಅರ್ಧಂಬರ್ಧ ಅಲ್ಲೇ ಆಗೋಯ್ತು. ಈಗ ನಮ್ ನೀರಿಂದು ನಮಗೊಂದು ಕುಡಿಯೋ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಈ ಮೂಲಕ ನಮ್ಮ ಸರ್ಕಾರಕ್ಕೆ ಗೌರ್ಮೆಂಟ್ಗೆ ನಿಮ್ ರೇಡಿಯೋ ಆಕಾಶವಾಣಿ ಕೇಂದ್ರದ ಮೂಲಕ ನಾನೊಂದು ವಿನಂತಿ ಸರ್, ಕುಡಿಯೋ ನೀರಿನ ಒಂದು ವ್ಯವಸ್ಥೆ ನಮ್ಮ ಹೊಳೆಹೊನ್ನೂರು ಜನತೆಗೆ ಕೊಡ್ಬೇಕಾಗಿ ಕೇಳ್ಕೊಳ್ತೀನಿ ಸರ್. ಅಂದ್ರೆ ನಲ್ಲಿಗಳ ಒಂದು ವ್ಯವಸ್ಥೆ ಮಾಡಿದ್ದಾರೆ? ನಲ್ಲಿ ವ್ಯವಸ್ಥೆ ಇದೆ ಸರ್, ನಲ್ಲಿ ವ್ಯವಸ್ಥೆ ಇದೆ. ಆದ್ರೆ ನೀರಿದೆ, ನೀರ್ ಬಿಡ್ತಾರೆ, ಬಟ್ ಫಿಲ್ಟರ್ ನೀರು ನಮ್ಗೆ ಕುಡಿಯೋಕೆ ಅದು ಈಗಿನ ಆರೋಗ್ಯಕ್ಕೆ ಬಿಸಿಲು ಬಂತಲ್ಲ ತುಂಬಾ ಕಲುಷಿತವಾಗಿರುತ್ತೆ ಸರ್. ಇದು ನೀವು ಹೇಗೆ ಮತ್ತೆ ಸೋಸ್ಬಿಟ್ಟು ತಗೊಳ್ತೀರಾ? ಬೆಳಿಗ್ಗೆ ಬಂದ ನೀರು ನಾವೊಂದು ಟಂಬ್ಲರ್ ಅಲ್ಲಿ ಬಟ್ಟೆಯಲ್ಲಿ ಸೋಸ್ಕೊಂಡು ಟಂಬ್ಲರ್ ಅಲ್ಲಿ ಹಾಕೊಂಡು ಅದನ್ನ ಮತ್ತೆ ಒಂದ್ ದಿವಸ ಫಿಲ್ಟರ್ ಮಾಡಿ ಅದನ್ನ ಮತ್ತೆ ಫಿಲ್ಟರ್ ಗೆ ಹಾಕೊಳ್ತೀವಿ. ಕ್ಯಾಂಡಲ್ ಫಿಲ್ಟರ್ ಇರ್ಬೋದು, ಕೆಲವರು ಹೊರಗಡೆ ನೀರು ತಗೊಂಬಂದು ಕುಡಿತಾರೆ ಈಗ ಫಿಲ್ಟರ್ ನೀರನ್ನ, ಕೆಲವರು ಅದನ್ನೇ ಕುಡಿಯೋರು ಇದಾರೆ. ಅದರಿಂದ ತುಂಬಾ ಹೆಲ್ತ್ ಈಗ ಸುಮಾರು ಜನ ಆರೋಗ್ಯದ ಮೇಲೆ ಸಮಸ್ಯೆ ಆಗುತ್ತೆ. ಸುಮಾರು ಮೊನ್ನೆ ಮೈದೊಳಲ್ಲೆಲ್ಲ ನೀರಿನ ಸಮಸ್ಯೆ ಆಗಿ ಎಷ್ಟೋ ಜನ ತೀರ್ಕೊಂಡ್ರು, ಅಲ್ಲೆಲ್ಲ ನೋಡ್ತಾ ಇರ್ತೀವಿ. ಗ್ರಾಮಾಂತರದಲ್ಲಿ ಈಗ ನಮ್ಮ ಶಾಸಕಿ ಶಾರದಾಪುರ ಹಾಕಿದ್ದಾರೆ, ಅವರು ಸುಮಾರು ಹೋದ ಸಲಿನೂ ಇದ್ರು ಈ ಸಲಿನೂ ಆಗಿದ್ದಾರೆ. ಹೊಳೆಹೊನ್ನೂರಿಂದ ಬಸ್ ಸರ್, ನಾವೀಗ ಭದ್ರಾವತಿ ಬರ್ಬೇಕು ಅಂತ ಹೇಳಿದ್ರೆ ಇಲ್ಲ ಕೈಮರ ಹೋಗ್ಬೇಕು, ಇಲ್ಲ ಮತ್ ಶಿವಮೊಗ್ಗ ಬಂದ್ ಬರ್ಬೇಕು. ಅದು ಒಂದು ನಮ್ ಬಸ್ ಇಂದ ಒಂದು ವ್ಯವಸ್ಥೆ ಗೌರ್ಮೆಂಟ್ ಇಂದ ಈಗ ಎಲ್ಲಾ ಕಡೆ ಆಗಿದೆ. ಇದು ಒಂದು ನನ್ನ ಮನೆ ಅಂದ್ರೆ ಸರ್ಕಾರಿ ಸಾರಿಗೆ ವ್ಯವಸ್ಥೆ ಇಲ್ಲ ಹೊಳೆಹೊನ್ನೂರಿಂದ ಭದ್ರಾವತಿ ಇಲ್ಲ ಸರ್. ಏನಿದ್ರು ಖಾಸಗಿ ಬಸ್ ಅವಲಂಬಿತವಾಗಿದ್ರೆ. ಇದರ ಜೊತೆಗೆ ಈಗ ಮತ್ತೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಒಂದು ಅನುಭವದಲ್ಲಿ? ಏನಿಲ್ಲ, ನಾವು ಯಾವುದೇ ಒಬ್ಬ ಮಹಿಳೆ ಏನಾದ್ರೂ ಒಂದು ಅವಕಾಶಗಳನ್ನ ಆದಷ್ಟು ಉಪಯೋಗಿಸ್ಕೊಳ್ಳಿ. ನಿಮ್ಗೆ ಏನು ಲೋಕಲ್ ಇರ್ಬೋದು, ಯಾವುದೇ ಒಂದು ಅವಕಾಶ. ನಾವು ಕೆಲವರಿಗೆ ಮನೇಲೇ ಇರಕ್ ಇಷ್ಟಪಡ್ತಾರೆ, ಕೆಲವು ಹೊರಗಡೆ ಇಷ್ಟಪಡ್ತಾರೆ. ಹೊರಗಡೆ ಹೋಗೋದ್ರಿಂದ ಏನ್ ತಪ್ಪಿಲ್ಲ, ನಾವು ಮಾಡೋ ಕೆಲಸ ಸರಿ ಇದ್ರೆ ಯಾರು ಎಲ್ಲಿ ಬೇಕಾದ್ರೂ ಹೋಗಿ ಏನ್ ಕೆಲಸನಾದ್ರೂ ಮಾಡಿ ಯಾರಿಗೂ ಎದುರಂತ ಅವಶ್ಯಕತೆ ಇಲ್ಲ. ಆದಷ್ಟು ಒಳ್ಳೆ ಕೆಲಸಗಳಲ್ಲಿ ಭಾಗಿಯಾಗಿ ಧೈರ್ಯದಿಂದ ಮುನ್ನುಗ್ಗಿ ನಿಮ್ಮ ಯಶಸ್ಸು ನಿಮ್ ಕೈಲಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಕೆಲಸ ಯಾವತ್ತು ಒಬ್ರಿಗೆ ಏನು ಅದರಿಂದ ದುಡ್ಡು ಸಿಗದೆ ಇದ್ರು ಪರವಾಗಿಲ್ಲ, ನಮಗೆ ಅವತ್ತಿಂದ ತೃಪ್ತಿ ಇರಬೇಕು. ಯಾರಿಗೆ ಒಂದು ಹೆಲ್ಪ್ ಮಾಡಿದೆ, ಹೆಲ್ಪ್ನೆಸ್ ಅನ್ನ ಮೊದಲು ನಾವು ಅಳವಡಿಸ್ಕೊಂಡ್ರೆ ಖಂಡಿತ ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ಅನ್ನ ಕಾಣಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದ. ಇದುವರೆಗೆ ತಾವು ತಮ್ಮ ಕೈತೋಟದ ಒಂದು ಅನುಭವ ಜೊತೆಗೆ ಏನು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಆಮೇಲೆ ಸರ್ಕಾರೇತರ ಸಂಸ್ಥೆಗಳಲ್ಲಿ ತಾವು ಚಟುವಟಿಕೆ ತಮ್ಮ ಒಂದು ಕಾರ್ಯ ಚಟುವಟಿಕೆಗಳ ಬಗ್ಗೆ ಜೊತೆಗೆ ಊರಿನ ಒಂದು ಅಭಿವೃದ್ಧಿ ಬಗ್ಗೆ ಕೂಡ ತಾವು ಮಾತಾಡಿದಿರಿ. ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ತಮಗೆ ಇನ್ನೊಮ್ಮೆ ಧನ್ಯವಾದ ಮೇಡಮ್. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ, 9481527600. ಇದುವರೆಗೂ ಹೊಳೆಹೊನ್ನೂರಿನ ರೈತ ಮಹಿಳೆ ಶ್ರೀಮತಿ ಸುಮಾ ಶಿವಕುಮಾರ್ ಅವರ ಕೈತೋಟದ ನಿರ್ವಹಣೆ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಹವಾಮಾನ ವರದಿ, ಪೇಟೆ ಧಾರಣೆ ಮತ್ತು ಪ್ರಮುಖ ಜಲಾಶಯಗಳ ಇಂದಿನ ನೀರಿನ ಮಟ್ಟದ ವರದಿಯನ್ನು ಕೇಳೋಣ. ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ವರದಿ. ಶಿವಮೊಗ್ಗ, ಭದ್ರಾವತಿ, ದಾವಣಗೆರೆ, ಚಿಕ್ಕಮಗಳೂರಿನಲ್ಲಿ ಕನಿಷ್ಠ ತಾಪಮಾನ 24°C, ಗರಿಷ್ಠ 28°C ದಾಖಲಾಗಿತ್ತು. ನಾಳೆ ಕನಿಷ್ಠ 21, ಗರಿಷ್ಠ 25°C ತಾಪಮಾನವಿರಲಿದೆ ಎಂದು ತಿಳಿಸಲಾಗಿದೆ. ತಡರಾತ್ರಿ ಒಂದೆರಡು ಬಾರಿ ತುಂತುರು ಮಳೆಯಾಗುವ ಸಂಭವವಿರುತ್ತದೆ. ಉಳಿದಂತೆ ಭಾರಿ ಮಳೆಯಾಗುವ ಮುನ್ಸೂಚನೆ ಇರುವುದಿಲ್ಲ ಎಂದು ಹವಾಮಾನ ಇಲಾಖೆ ತಿಳಿಸಿರುತ್ತದೆ. ನಾಳೆ ಮತ್ತೆ ಮೋಡ ಕವಿದ ವಾತಾವರಣವಿದ್ದು ಸಾಧಾರಣ ಮಳೆಯಾಗುವ ಸಂಭವವಿದೆ ಎಂದು ತಿಳಿದು ಬಂದಿದೆ. ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿಗೆ ಬಂದರೆ ಬಹುತೇಕ ರಾಜ್ಯದ ಮತ್ತು ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಜಲಾಶಯಗಳು ಭರ್ತಿಯಾಗುವ ಹಂತದಲ್ಲಿವೆ. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಇಂದಿನ ಪೇಟೆ ಧಾರಣೆ ಹೀಗಿತ್ತು. ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಧಾರಣೆ: ಬೀನ್ಸ್ ಕನಿಷ್ಠ 6,000, ಗರಿಷ್ಠ 9,000, ಮಾದರಿ ಬೆಲೆ 7,500 ಪ್ರತಿ ಕ್ವಿಂಟಾಲ್ನಂತೆ. ಕಡಲೆಕಾಳು ಕನಿಷ್ಠ 8,000, ಗರಿಷ್ಠ 9,000, ಮಾದರಿ ಬೆಲೆ 8,500 ಪ್ರತಿ ಕ್ವಿಂಟಾಲ್ನಂತೆ. ಕೊತ್ತಂಬರಿ ಬೀಜ ಕನಿಷ್ಠ 9,700, ಗರಿಷ್ಠ 11,800, ಮಾದರಿ 10,753 ಪ್ರತಿ ಕ್ವಿಂಟಾಲ್ನಂತೆ. ಹೆಸರುಕಾಳು ಕನಿಷ್ಠ ಗರಿಷ್ಠ 10,400 ಪ್ರತಿ ಕ್ವಿಂಟಾಲ್ನಂತೆ ಧಾರಣೆ ಇತ್ತು. ಹಸಿರು ಮೆಣಸಿನಕಾಯಿ ಕನಿಷ್ಠ 3,000, ಗರಿಷ್ಠ 5,000, ಮಾದರಿ ಬೆಲೆ 4,000 ಪ್ರತಿ ಕ್ವಿಂಟಾಲ್ನಂತೆ. ಹುರುಳಿಕಾಳು ಕನಿಷ್ಠ 4,700, ಗರಿಷ್ಠ 5,300, ಮಾದರಿ ಬೆಲೆ 5,000 ಪ್ರತಿ ಕ್ವಿಂಟಾಲ್ನಂತೆ. ಉಂಡೆ ಬೆಲ್ಲ ಕನಿಷ್ಠ 4,000, ಗರಿಷ್ಠ 5,000, ಮಾದರಿ ಬೆಲೆ 4,500 ಪ್ರತಿ ಕ್ವಿಂಟಾಲ್ನಂತೆ. ಬೆಂಡೆಕಾಯಿ ಕನಿಷ್ಠ 3,800, ಗರಿಷ್ಠ 4,000, ಮಾದರಿ ಬೆಲೆ 3,900 ಪ್ರತಿ ಕ್ವಿಂಟಾಲ್ನಂತೆ. ಮೆಂತೆ ಬೀಜ ಕನಿಷ್ಠ 6,300, ಗರಿಷ್ಠ 7,700, ಮಾದರಿ ಬೆಲೆ 7,000 ಪ್ರತಿ ಕ್ವಿಂಟಾಲ್ನಂತೆ. ಸಾಸುವೆ ಕನಿಷ್ಠ 7,800, ಗರಿಷ್ಠ 8,400, ಮಾದರಿ ಬೆಲೆ 8,100 ಪ್ರತಿ ಕ್ವಿಂಟಾಲ್ನಂತೆ. ಆಲೂಗೆಡ್ಡೆ ಸ್ಥಳೀಯ ಕನಿಷ್ಠ 2,000, ಗರಿಷ್ಠ 3,000, ಮಾದರಿ ಬೆಲೆ 2,500 ಪ್ರತಿ ಕ್ವಿಂಟಾಲ್ನಂತೆ. ಕೆಂಪು ರಾಗಿ ಮಾದರಿ ಬೆಲೆ 4,700 ಪ್ರತಿ ಕ್ವಿಂಟಾಲ್ನಂತೆ. ಹೀರೆಕಾಯಿ ಕನಿಷ್ಠ 3,800, ಗರಿಷ್ಠ 4,000, ಮಾದರಿ ಬೆಲೆ 3,900 ಪ್ರತಿ ಕ್ವಿಂಟಾಲ್ನಂತೆ. ತೊಂಡೆಕಾಯಿ ಕನಿಷ್ಠ 5,800, ಗರಿಷ್ಠ 6,000, ಮಾದರಿ ಬೆಲೆ 5,900 ಪ್ರತಿ ಕ್ವಿಂಟಾಲ್ನಂತೆ. ಸಾಧಾರಣ ಗೋಧಿ ಕನಿಷ್ಠ 3,400 ರೂಪಾಯಿ, ಗರಿಷ್ಠ 4,100 ರೂಪಾಯಿ ಮಾದರಿ ಬೆಲೆ, 3,750 ರೂಪಾಯಿ ಪ್ರತಿ ಕ್ವಿಂಟಲ್ನಂತೆ ಧಾರಣೆ ಇತ್ತು ರೈತ ಬಾಂಧವರೇ. ಇನ್ನು ಚಿಕ್ಕಮಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಬಂದರೆ ಬೀನ್ಸ್ ಕನಿಷ್ಠ 5,055, ಗರಿಷ್ಠ 5,255 ಮಾದರಿ ಬೆಲೆ, 5,155 ರೂಪಾಯಿ ಪ್ರತಿ ಕ್ವಿಂಟಲ್ನಂತೆ. ಕ್ಯಾರೆಟ್ ಕನಿಷ್ಠ 3,546, ಗರಿಷ್ಠ 3,746 ರೂಪಾಯಿ ಮಾದರಿ ಬೆಲೆ, 3,646 ರೂಪಾಯಿ ಪ್ರತಿ ಕ್ವಿಂಟಲ್ನಂತೆ. ಹಸಿರು ಮೆಣಸಿನಕಾಯಿ ಕನಿಷ್ಠ 3,812, ಗರಿಷ್ಠ 4,012 ಮಾದರಿ ಬೆಲೆ, 3,912 ರೂಪಾಯಿ ಪ್ರತಿ ಕ್ವಿಂಟಲ್ನಂತೆ. ಬೆಂಡೆಕಾಯಿ ಕನಿಷ್ಠ 2,931, ಗರಿಷ್ಠ 3,131 ರೂಪಾಯಿ ಮಾದರಿ ಬೆಲೆ, 3,000